ಮನೆ ಕಡೆನು ಇದಾಯ್ತು. ಹಾಗಾಗಿ ಅವ್ರಿಗೆ ಕಳಿಸ್ಬೇಕು, ಓದಿಸ್ಬೇಕು ಒಬ್ಬನೇ ಮಗ ಅಂತ ಹೇಳಿ ಅವ್ರಿಗೆ ಆಸೆ. ನಮಗೆ ಒಂದ್ ಸ್ವಲ್ಪ ಹಣದ ಒಂದು ಕೊರತೆ ಇರೋದ್ರಿಂದ ಮುಂದುವರಿಯಕ್ ಆಗ್ಲಿಲ್ಲ. ಈಗ ಏನನ್ಸುತ್ತೆ ನಿಮಗೆ? ಈ ಓದ್ಬೇಕಾಯ್ತು, ನಮ್ ಮನೆಗೆ ಅಂತ ಪರಿಸ್ಥಿತಿ ಇಲ್ಲ ಅಂದಿದ್ರೆ ನಮ್ ತಂದೆಯವರು ಕಳಿಸಿರೋರು, ಯಾವ್ದೇ ಒಂದ್ ಸಂಬಂಧಿಕರೇ ಆಗ್ಲಿ ತೊಂದ್ರೆ ಕೊಡಬಾರ್ದು ನೋಡೋಣ ಅಂತೇಳಿ ನಾವೇ ಹೊಂದಾಣಿಕೆ ಮಾಡ್ಕೊಂಡ್ ಮನೆ ಕಡೆನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ಎಷ್ಟು ಜನ ಇದ್ರೆ ಮನೆಯಲ್ಲಿ? ನಮ್ ತಾಯಿ, ನಾವು, ನಮ್ ಮನೆಯವರು ಬೆಂಗಳೂರಲ್ಲಿ ಇದಾರೆ, ಒಬ್ನೇ ಮಗ SSLC ಓದ್ತಿದ್ದಾನೆ ಈ ವರ್ಷ. ಈಗ ನಿಮ್ಮ ಮನೆಯವರು ಬೆಂಗಳೂರಲ್ಲಿ ಇದಾರೆ? ಮನೆಯವರು ಬೆಂಗಳೂರಲ್ಲಿ ಇದ್ದಾರೆ. ಏನ್ ಕೆಲಸ ಅಲ್ಲಿ? ಅವರು BMTC ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಸರ್. ಈಗ ನೀವೊಬ್ರೆ ಇಲ್ಲಿ ಕೃಷಿಯಲ್ಲಿ? ನಾವ್ ಎರಡು ಕಡೆ ನೋಡ್ಕೊಂಡು ವರ್ಕ್ ಮಾಡ್ತಾ ಇದೀವಿ ಸರ್. ಅಲ್ಲಿದ್ರೆ ಇಲ್ಲಿ ಮಾಡಕ್ಕಾಗಲ್ಲ, ಕೃಷಿ ಬಿಟ್ರೆ ಎಲ್ಲ ಹಾಳಾಗುತ್ತೆ. ಹಂಗಾಗಿ ಈಗ ಆದಾಯ ಎಷ್ಟು ಬರೋದಕ್ಕಿಂತ ಮುನ್ನೋದಕ್ಕಿಂತ ಮುಖ್ಯವಾಗಿ ಅದನ್ನ ಹಾಳಾಗದಂಗ್ ನೋಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ನಮಗೆ. ಈಗ ಕೃಷಿಯನ್ನು ಬಿಡಬಾರ್ದಲ್ವಾ? ಬಿಡಬಾರ್ದು ಸರ್. ಹೌದು. ಈಗ ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ನಮ್ದೊಂದು 7 ಎಕರೆ ಜಮೀನು ಇದೆ ಸರ್. 7 ಎಕರೆ. ಈಗೆಲ್ಲ ಒಂದೇ ಕಡೆ ಇದೆ ಜಮೀನು? ಎಲ್ಲ ಒಂದೇ ಕಡೆ ಇದೆ ಸರ್. ಈಗ ನೀರಾವರಿ ಮಾಡಿ ಎಷ್ಟು ವರ್ಷ ಆಯ್ತು? ನೀರಾವರಿ ಮಾಡಿ ಒಂದ 15 ವರ್ಷ ಆಯ್ತು ಸರ್. ಯಾಕನ್ಸ್ತು ನೀರಾವರಿ ಮಾಡ್ಬೇಕಂತ ಒಬ್ಬಂಟಿಗರಾದ್ರು? ಮಳೆ ಅವಾಗಿಗೂ ಇವಾಗೂ ಬಹಳ ವ್ಯತ್ಯಾಸ ಸರ್. ಅವಾಗ ಎಲ್ಲಾ ಪ್ರತಿ ಮಳೆನು ಒಂದೊಂದ್ ಮಳೆನು ಅಟ್ಲೀಸ್ಟ್ ಒಂದು ಅದನಾರ ಬಂದೋಗಿರೋದು. ಇವಾಗ ಮಳೆನೇ ಮಾಯ ಅನ್ನಂಗ ಆಗ್ಬಿಟ್ಟಿ. ಈಗ ರಾಗಿ ಬಿತ್ತನೆ ಮಾಡಿದೀವಿ, ಕುಂಟೆ ಹೊಡಿಬೇಕು, ಎಲ್ಲ ಒಂಥರ. ಈಗ ನಮ್ದು ಏನಾಗಿದೆ ಅಂದ್ರೆ ಮರಳು ಮಿಶ್ರಿತ ಮತ್ತೆ ಕೆಂಪು ಭೂಮಿ ಆಗಿರೋದ್ರಿಂದ ಕುಂಟೆ ಒಳಗ ಹೋಗೋದಿಲ್ಲ, ಆಮೇಲೆ ಅದು ಸರಿಯಾಗೋದಿಲ್ಲ ಬೇಸಾಯ. ಮಳೆ ಇದ್ರೆ ಕುಂಟೆ ಹೊಡೆದ್ರೆ ಒಂದು ಹುಲ್ಲು ಇನ್ನೊಂದು ಮತ್ತೊಂದು ಇರಲ್ಲ, ಫಸಲು ನಮಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಮಗೆ ನೀರಾವರಿ ಅನಿವಾರ್ಯ ಆಗ್ಬಿಟ್ಟಿದೆ. ಅಂದ್ರೆ ಉಬ್ಬಲು ಮಣ್ಣಿಗಿದ್ರೆ ಕುಂಟೆಗಳೆಲ್ಲ ಚೆನ್ನಾಗಿ ಆಯಿಸಬಹುದಲ್ಲ? ಹೌದು. ಈಗ ಮಣ್ಣು ಗಟ್ಟಿ ಆಯ್ತಂದ್ರೆ ಕುಂಟೆಗಳು ಆಯಲ್ಲ ಮಾಡಿದ್ದು ಸರಿಯಾಗಲ್ಲ ಕೆಲಸ. ಈಗ ಅಡಿಕೆ ಹಾಕ್ಬೇಕು ಅಂತ ಅನಿಸ್ಲಿಲ್ಲ ನಿಮಗೆ? ಅಡಿಕೆ ಹಾಕ್ಬೇಕು ಅಂತ ಅನಿಸುತ್ತೆ. ನೀರು ನಮಗೆ, ನಾವೊಂದು 4 ಬೋರ್ ಕೊರೆಸಿದೀವಿ ಸರ್, ಯಾವ ಅಂತ ನಮಗೆ ಸೂಕ್ತವಾದ ನೀರು ಸಿಗ್ಲಿಲ್ಲ. ಈಗ ಒಂದ್ ಬೋರ್ ಇದೆ, ಹಂಗಾಗಿ ತೋಟ 120 ಗಿಡ ತೋಟ ಇದೆ, ಅದನ್ನ ಮೈಂಟೈನ್ ಮಾಡ್ತಾ ಇದೀವಿ. ಸ್ವಲ್ಪ ದಾಳಿಂಬ್ರೇನು ಹಾಕಿ ಚೆನ್ನಾಗಿ ಇಳುವರಿ ಬಂತು. ಮೈನ್ ಅದಕ್ಕೆ ನಮ್ದು ಹಸುಗಳದ್ದು ಗೊಬ್ಬರ ಇನ್ನೇನು ಅಲ್ಲ, ರಿಸಲ್ಟ್ ಚೆನ್ನಾಗಿ ಬರಬೇಕು, ಫಸಲು ಚೆನ್ನಾಗಿ ಬರಬೇಕು ಅಂತಂದ್ರೆ ಕಟ್ಟಿಗೆ ದನಿನ ಗೊಬ್ಬರನೇ ನಾವು ಅನುಸರಿಸೋಕ್ ಜಾಸ್ತಿ. ಯಾಕೆ ದಾಳಿಂಬೆ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ದಾಳಿಂಬೆ ಅಂದ್ರೆ ನಮಗೆ ಸ್ವಲ್ಪ ಆದಾಯ ಬರುತ್ತೆ ಸರ್. ಬೇರೆ ಕೃಷಿನಲ್ಲೆಲ್ಲ ನೋಡಿದ್ರೆ ಲಾಭಾಂಶ ಏನಿಲ್ಲ. ಆಮೇಲೆ ಇದರಲ್ಲಿ ಸ್ವಲ್ಪ ಲೇಬರ್ ಕಾಸ್ಟ್ ಕಮ್ಮಿ ಇರುತ್ತೆ. ಏನೋ ಒಂದ್ 2-3 ದಿವಸ ಮಟ್ಟಿಗೆ ಲೇಬರ್ ಬೇಕಾಗ್ತಾರೆ ಹೊರತು, ಇನ್ನ ಸೆಂಟ್ರಲ್ ಎಲ್ಲ ನಾವು ಸ್ಪ್ರೇ ಮಾಡೋದಾದ್ರೆ ಗೊಬ್ಬರ ಹಾಕೋದಾದ್ರೆ ನಾವೇ 2 ದಿವಸ ಆಗದ 4 ದಿವಸ ಮಾಡ್ಕೊಂತೀವಿ. ಈಗ ದಾಳಿಂಬೆ ಉತ್ತಮ ಬೆಳಿಬೇಕಂತಂದ್ರೆ ಗುಣಮಟ್ಟದ ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಲ್ಲ ಅಕ್ಕಪಕ್ಕ ಎಲ್ಲ ತುಂಬಾ ಮಾಡಿದ್ರು, ಹಂಗಾಗಿ ಅವರು ಕ್ರಾಸ್ ಬ್ರೀಡ್ ಅಂತ ಮಾಡಿಕೊಡ್ತಾರೆ. ಅದರಲ್ಲೇ ಸಸಿ ಮಾಡಿಬಿಟ್ಟು ಒಂದ್ ತಿಂಗಳು ಅದನ್ನ ಪ್ಯಾಕೆಟ್ ಅಲ್ಲಿ ಗೊಬ್ಬರ ಮಣ್ಣು ಎಲ್ಲ ಹಾಕಿಟ್ಟಿರ್ತಾರೆ. ನಾವು ಅವಾಗ ಗುಂಡಿ ಹೊಡೆಸ್ಬಿಟ್ಟು ಅದನ್ನ ನಾವು ತಳಗೊಬ್ಬರ ಅಂತೇಳಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ಅದಾಕಿ ಇಟ್ಬಿಟ್ಟು ಸಣ್ಣ ಒಂದ್ 2-3 ದಿವಸಕ್ಕೆ ಒಂದ್ಸರಿ ಒಂದ್ 2-2 ಲೀಟರ್ ನೀರು ಬಿಟ್ಟರೆ ಸಾಕು. ಈಗ ಹೆಚ್ಚಾಗಿ ನೀರೇನ್ ಬೇಕಾಗಲ್ಲ ಸಸಿ? ಸಸಿಗೇನು ಹೆಚ್ಚಾಗಿ ನೀರ್ ಬೇಕಲ್ಲ, ಸ್ವಲ್ಪ ಫಸಲಿಗೆ ಬಿಟ್ಟಾಗ ನೀರ್ ಬೇಕಾಗತ್ತೆ. ಅದು ನೀರಿನ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ದಾಳಿಂಬ್ರೆ, ಹಾಗಾಗಿ ಅವಾಗ ನೀರ್ ಬೇಕಾಗತ್ತೆ. ದಾಳಿಂಬೆ ಬೆಳೆಯನ್ನ ಎಂತ ಮಣ್ಣಲ್ಲಿ ಬೆಳಿಬಹುದು ಅಂತ ಹೇಳಿ? ಕೆಂಪು ಮಣ್ಣು ಚೆನ್ನಾಗಿರುತ್ತೆ, ಮತ್ತೆ ಮ್ಯಾಗ್ನೀಸ್ ಮಣ್ಣು ಅಂತ ಬರುತ್ತೆ, ಮಾಡದ್ಕೆರೆ ಮತ್ತೋಡ್ ಸೈಡ್ ಬರುತ್ತೆ ಸರ್, ಅದು ಕಪ್ಪು ಮಿಶ್ರಿತ ಬರುತ್ತೆ. ಅದರಲ್ಲೂ ನಾವು ನೋಡಿದೀವಿ ಅದು ಚೆನ್ನಾಗಿ ಇಳುವರಿ ಬಂದಿದೆ, ನಮ್ ಕೆಂಪು ನೀರು ಚೆನ್ನಾಗಿ ಬಂದಿದೆ. ಅಂದ್ರೆ ಹೆಚ್ಚು ಮಳೆ ಬಂದಾಗ ನೀರು ಹಿಂಗು ಅಂತ ಆಗಬಾರ್ದು ಅಂತ? ಹೌದು, ನೀರು ತಗೋಬಾರ್ದು, ಅದು ಒಂದ್ ಸ್ವಲ್ಪ ಸ್ಲೋಪ್ ಲೆವೆಲ್ ಆಗಿರ್ಬೇಕು, ನೀರು ಇಳಿಜಾರಾಗಿ ಬರ್ಬೇಕು ಹೊರತು ನೀರು ಅದರೊಳಗೆ ನಿಲ್ಬಾರ್ದು. ಇಲ್ಲ ಒಂದ್ ಕಡೆ ಅಂತಾರೆ ಕಲ್ಜಜ್ಜನೆಲ್ಲ ಬಹಳಷ್ಟು ಶ್ರೇಷ್ಠ ಅಂತಾರಲ್ವಾ? ಹೌದು. ಈಗ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ ಭೂಮಿಯ ಫಲವತ್ತತೆ ಅದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡ್ರೆ? ಅದನ್ನ ನಾವು ಹೊಲ ಮತ್ತೆ ಬೇಸಾಯ ಮಾಡ್ಬಿಟ್ಟು ಹುಲ್ಲು ಏನು ಇದಾಗದಂಗೆ ಆಮೇಲೆ ನಂತರ ಅದನ್ನ ಕುಂಟೆ ಹಾಕ್ಬಿಟ್ರೆ ಬೇಸಿಗೆನಲ್ಲಿ ಮಳೆ ಇರಲ್ವಲ್ಲ, ಎಲ್ಲ ಕ್ಲೀನ್ ಆಗಿ ಒಣಗುತ್ತೆ, ಕ್ಲೀನ್ ಆಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಹುಲ್ಲು ಇನ್ನೊಂದು ಮತ್ತೊಂದು ಕಳೆ ಏನು ಬರೋದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಲೇಬರ್ ಕಾಸ್ಟ್ ಎಲ್ಲ ಕಮ್ಮಿ ಆಗುತ್ತೆ. ಎಷ್ಟು ದಾಯದಲ್ಲಿ ನಾಟಿ ಮಾಡಿದ್ರೆ ದಾಳಿಂಬ್ರೆನ? 10-10 ಮಾಡ್ತೀವಿ, ಮುಂಚೆಲೆಲ್ಲ 8-10 ಮಾಡಿದ್ವಿ. ಇವಾಗ ಯಾಕೆಂದ್ರೆ ಟ್ರ್ಯಾಕ್ಟರ್ಗಳೆಲ್ಲ ಓಡಾಡ್ಲಿಕ್ಕೆ ಬೇಸಾಯ ಏನಾದ್ರು ಬೇಕಂದ್ರೆ ಹೊಡಸ್ಕೋಬಹುದು, ಇಲ್ಲ ಅಂದ್ರೆ ಹಂಗನಾರು ಮೈಂಟೈನ್ ಮಾಡಿ ಈ ಕಟ್ರೋ ಮಿಷಿನ್ಗಳಲ್ಲಿ ಸೆಂಟ್ರ್ ಹುಲ್ಲು ಹೊಡ್ಕೊಂಡಿದ್ದು ಲೇಬರ್ ಅಲ್ಲಿ ಏನು ಗುಣೆ ಸುತ್ತ ಹುಲ್ಲನ್ನ ತಗಸ್ತೀವಿ. ಈಗ ದಾಳಿಂಬ್ರೆ ಸಸಿ ಗುಣಮಟ್ಟ ಇಲ್ಲ ಅಂತಂದ್ರೆ ಸಾಕಷ್ಟು ನಮಗೆ ಮುಂದೆ ರೋಗ ರುಜಿನಗಳು ತುತ್ತಾಗಿ ಬಿಡ್ತಾವಲ್ವ? ಹೌದು ಸರ್. ನಮ್ಮ ಆಯ್ಕೆ ಈಗ ಇದು ಒಂದೆರಡು ಇವಾಗ ಹೊಸ ತಳಿ ಎಬಿಸಿ ಅಂತ ಬಂದಿದೆ, ಅದು ಗುಜರಾತ್ ನಲ್ಲಿ ಇದ್ ಮಾಡ್ತಾರೆ, ಅದು ಸಿಪ್ಪೆ ದಪ್ಪ ಬರುತ್ತೆ, ಯಾವ್ದೇ ರೋಗ ರುಜಿನ್ರು ಓಪನ್ ಆಗಲಿಲ್ಲ. ಇನ್ನೊಂದು ಜೈನ್ ಅಂತಿದೆ, ಅದು ಅವಧಿ ಸ್ವಲ್ಪ ಜಾಸ್ತಿ ತಗೋಬಹುದು, ಸ್ಟಮ್ ಜಾಸ್ತಿ ಬರಬೇಕು ಅಂದ್ರೆ ನಾವು ಎಬಿಸಿ ನೇ ಯೂಸ್ ಮಾಡ್ಬೇಕು, ಅದೊಂದು 20 ತಿಂಗಳು ನಾವು ಫಸ್ಲಿ ಬಿಡಬಹುದು. ಜೈನು ಹಂಗಾಗಲ್ಲ, ಒಂದೆರಡು ವರ್ಷ ಅಂದ್ರೆ 24 ತಿಂಗಳು ಬೇಕೇ ಬೇಕು. ಸ್ಟ್ರೆಂತ್ ಬಂದ್ರೆ ಕಾಯಿನ ಹಿಡೀಲಿಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಹೌದು. ಈಗೆಲ್ಲ ಸಸಿ ತರ್ತಿರಲ್ಲ, ಅವಕ್ಕೆ ಏನಾದ್ರೂ ಈಗ ಬೀಜೋಪಚಾರ ಮಾಡುವಂತದ್ದು ಮಾಡಿ ನಾಟಿ ಮಾಡ್ತೀರ ರೋಗ ಬರಬಾರ್ದಂತ? ಇಲ್ಲ ಸರ್, ತಂದ್ಬಿಟ್ಟು ನಾವು ಒಂದ್ ಕಡೆ ಇಟ್ಬಿಟ್ಟು ನೆರಳು ಮಾಡ್ತೀವಿ, ಅದರಲ್ಲಿ ನಾವೊಂದು 20 ದಿವಸ ಇಲ್ಲಿ ಬಿಸಿಲ್ ಆಗದಂಗೆ ಸ್ವಲ್ಪನೇ ನೀರನ್ನ ಮಾಡ್ತೀವಿ, ಇನ್ನೇನ್ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಕಳ್ಸಿರ್ತಾರೆ. ಏನದನ್ನ ಮಣ್ಣಿರುತ್ತಲ್ಲ ಅದನ್ನ ಒಡೆದಂಗ ಆದಷ್ಟು ನಾವು ಗುಂಡಿ ಒಳಗೆ ಇಡ್ಬೇಕು ಅದನ್ನ. ಹಾಗೆ. ಹೌದು, ಇಲ್ಲ ಅಂದ್ರೆ ಒಣಗಿ ಹೋಗ್ಬಿಡುತ್ತೆ. ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಮತ್ತೇನಾದ್ರೂ ಬೇವಿನ ಹಿಂಡಿ ಬೇವಿನ ಹಿಂಡಿ ಅವೆಲ್ಲ ಮಾಮೂಲಾಗಿ ಹಾಕ್ತಿವಿ ಸರ್, ಬೇವಿನ ಹಿಂಡಿ ಹಾಕ್ತಿವಿ. ಆಮೇಲೆ ನಂತರ ಇವೆಲ್ಲ ಜೀವಾಮೃತ ಇವೆಲ್ಲ ನಾವು ಏನ್ ತೆಂಗಿನ ಗಿಡಕ್ಕೆ ಮಾಡ್ತೀವಲ್ಲ ಇದಕ್ಕೆ ಲೆಸ್ಟ್ ಹಾಕ್ಬೇಕು ಅಷ್ಟನ್ನ ಮಿನಿಮಮ್ ಹಾಕ್ತಿವಿ. ಅದು ರಿಸಲ್ಟ್ ಚೆನ್ನಾಗಿ ಬಂದಿದೆ, ನಾವೆಲ್ಲ ಮಾಡಿದ್ವಲ್ಲ ಹಿಂದೆ ಚೆನ್ನಾಗಿದೆ ಸರ್. ಈಗ ಸಾಮಾನ್ಯವಾಗಿ ದಾಳಿಂಬ್ರೆ ಈಗ ನಾಟಿ ಮಾಡಿದ್ಮೇಲೆ ಅಂತಂತವಾಗಿ ಯಾವ ರೀತಿ ಕೃಷಿಯಲ್ಲಿ ಬೆಳೆಸಿ ಅಂತ ಬಂದ್ರೆ? ಹೌದು, ಏನಿಲ್ಲ ಸರ್, ಅದಕ್ಕೆ ಈಗ ಸಸಿನಲ್ಲಿ ಅಷ್ಟಾಗಿ ಏನ್ ಫುಡ್ ಕೇಳಲ್ಲ, ಅವು ನೀರು ಹಂಗಾಗಿ ಅದೇ ಸಾಕಾಗುತ್ತೆ. ವರ್ಷದ ನಂತರ ನಮಗೆ ಫುಡ್ ಬೇಕಾಗತ್ತಲ್ಲ, ಅವಾಗ ನಾವು ಅದಕ್ಕೆ ಗೊಬ್ಬರ ಎಲ್ಲ ಮತ್ತಂತ ಕೊಡ್ತೀವಿ. ಈಗ ಮೇಲ್ ಗೊಬ್ಬರ ಅಂತಂದ್ರೆ ಏನೇನ್ ಕೊಡ್ತೀರಾ? ಮೇಲ್ ಗೊಬ್ಬರ ಅಂತ ಇದನ್ನೇ ಸರ್, ನಾವು ಏನ್ ಮಾಡ್ತೀವಿ ಅಂತಂದ್ರೆ ಗೊಬ್ಬರ ಎಲ್ಲ ಪುಡಿ ಪುಡಿ ಹಂಗ್ ಮಾಡ್ಬಿಟ್ಟು ನೀರ್ ಕಟ್ತೀವಿ, ನೀರ್ ಕಟ್ಬಿಟ್ಟು ಸ್ವಲ್ಪ ದಿವಸ ಹಂಗೆ ತೇವಾಂಶ ಹಂಗ ಇಡ್ತೀವಿ, ಅವ್ ಇಟ್ಟು ಹಾಕ್ತಿವಲ್ಲ ಇನ್ನೇನು ಹಾಕಲ್ಲ, ಬೇವಿನ ಹಿಂಡಿ ಮಿಕ್ಸ್ ಮಾಡ್ಕೊಂತೀವಿ ಅಷ್ಟೇ. ಈಗ ರಾಸಾಯನಿಕ ಗೊಬ್ಬರ ಕೊಡಲ್ಲ? ರಾಸಾಯನಿಕ ಗೊಬ್ಬರ ಕೊಡಲ್ಲ, ನೋಡಿಬಿಟ್ಟಿದೀವಿ ಅದನ್ನ. 15 ತಿಂಗಳೊಳಗಲ್ಲ ಏನು ಇರಲ್ಲ ಅದ್ರಲ್ಲಿ, ಏನ್ ಮಾಡ್ತಾರೋ ಎಂತ ಮಾಡ್ತಾರೋ, ನೀವು ರಾಗಿಗೆಲ್ಲ ಹಾಕಿ ನೋಡಿ ಚಲ್ತಿವಲ್ಲ, ಈಗ ಅಷ್ಟಾಗೇನು ನಮಗೇನು ಹಿಡ್ಸಲ್ಲ. ಗೊಬ್ಬರ ದನಿಂಗ್ ಗೊಬ್ಬರ ಇಲ್ಲ, ನಾವು ಪರ್ಚೇಸ್ ಮಾಡಿ ಆದ್ರೂ ಸಹಿತ ಇದನ್ನೇ ನಾವು ಯೂಸ್ ಮಾಡೋದು. ಈಗ ಪ್ರಾರಂಭದಲ್ಲಿ ದಾಳಿಂಬೆ ನಾಟಿ ಮಾಡಿದಾಗ ಅದರೊಳಗಡೆ ಏನಾದ್ರೂ ಮಿಶ್ರ ಬೆಳೆ ಬೆಳೆದ್ರೆ? ಇಲ್ಲ ಸರ್, ಮಿಶ್ರ ಬೆಳೆ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ ಆ ಟೈಮ್ ನಾವು ಬೇರೆ ಮಾಡಬಹುದು, ಅದು ಏನೋ ಒಂದು ನಾವು ಮೆಣಸಿನ ಗಿಡ ಹಾಕ್ತೇವೋ ಇನ್ನೊಂದು ಮತ್ತೊಂದು ಅಂದ್ರೆ ಅದು ಸ್ಪ್ರೇ ಕೇಳುತ್ತೆ, ಇವೆಲ್ಲ ನಡೆಯಲ್ಲ, ಬೇರೆ ಕೆಮಿಕಲ್ ಔಷಧಿ ಹೊಡಿಬೇಕಾಗತ್ತೆ, ಗಿಡ ಇದು ನಮಗೆ ಹಾಳಾಗುತ್ತೆ ದಾಳಿಂಬ್ರೆ. ಹಂಗಾಗ್ಬಿಟ್ಟು ನಾವು ಯಾವ್ದು ಮಿಶ್ರ ಮಾಡಲ್ಲ, ಅದರಲ್ಲಿ ಮಿಶ್ರ ಬೆಳೆ ಬೆಳೆಯೋದು ಉತ್ತಮ ಅಲ್ಲ ಅಂತೀರ? ಉತ್ತಮ ಅಲ್ಲ ಸರ್. ಈಗ ಯಾವುದೇ ರೋಗ ಬರಬಾರದು ಅಂದ್ರೆ ಈ ಒಂದು ದಾಳಿಂಬೆ ಬೆಳೆಗೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಮುನ್ನೆಚ್ಚರಿಕೆ ನೀಲಗಿರಿ ಎಣ್ಣೆ ಸ್ಪ್ರೇ ಮಾಡ್ಕೊಬೇಕು, ಯಾವ್ದೇ ಒಂದು ಹುಳು ಆಗ್ಲಿ ಇನ್ನೊಂದೇ ಆಗ್ಲಿ ಯಾವ ತರನು ಅದಕ್ಕೆ ಕಾಯಿಲೆನೆ ಬರೋದಿಲ್ಲ. ಈಗ ಸಾಕಷ್ಟು ಜನ ರೈತರನ್ನು ನೋಡಿದೀವಿ ನಾವು, ಈಗ ದಾಳಿಂಬ್ರೆ ಬೆಳೆಗೆ ರೋಗ ಇರ್ಲಿ ಬಿಡ್ಲಿ ಪ್ರತಿ ವಾರಕ್ಕೊಮ್ಮೆ ಸಿಂಪಡಣೆ ಮಾಡುವಂತ ರೈತರನ್ನು ನಾವು ನೋಡಿದ್ವಿ, ಆ ತರ ಏನ್ ನೀವು ಮಾಡ್ಲಿಲ್ಲ? ಇಲ್ಲ ಸರ್, ನಮಗ್ ಗೊತ್ತಾಗತ್ತಲ್ಲ, ದಿನ ಬೆಳಕರ್ದು ನಾವು ತೋಟದಲ್ಲಿ ಅದೇ ಕೆಲಸ, ಯಾವ ಗಿಡಕ್ಕೆ ಏನಾಗಿದೆ ಏನು ಎತ್ತ ಅಂತೇಳಿ ನೋಡ್ತಿರ್ತೀವಲ್ಲ, ಏನು ತೊಂದರೆ ಇಲ್ಲ ಅಂದಾಗ ಈಗ ಕಾಯಿಲೆ ಆದ ತಾನೆ ನಾವು ಆಸ್ಪತ್ರೆಗೆ ಹೋಗೋದು. ಆ ತರ ನಾವು ಅದನ್ನ ನೋಡ್ಕೊಬೇಕು ಅಷ್ಟೇ. ಅಡ್ವಾನ್ಸ್ ಆಗಿ ಏನ್ ಟ್ರೀಟ್ಮೆಂಟ್ ಏನ್ ಬೇಕಿರಲ್ಲ ಅಂತ. ಏನೋ ಈ ಸೋನೆ ಮಳೆ ಕಂಟಿನ್ಯೂಸ್ ಆಗಿ ಹಿಡ್ದಾಗ ವಾರಕ್ಕೊಂದ್ಸರಿ ನೀಲಗಿರಿ ಇದು ಬರುತ್ತೆ, ಅದನ್ನ ಸ್ಪ್ರೇ ಮಾಡ್ರೆ ಸಾಕು. ನೀರ್ಲಗಿರ್ಲ ಎಣ್ಣೆನ? ಹೌದೌದೌದು. ಈಗ ಜೀವಾಮೃತ ಕೊಡ್ತಾ ಇದ್ರ ನೀವು ದಾಳಿಂಬ್ರೆ ಬೆಳೆಗೆ? ಕೊಡ್ತಿದ್ ಸರ್. ಜೀವಾಮೃತ ಅಂತಂದ್ರೆ ಯಾವ ರೀತಿ? ಜೀವಾಮೃತ ಅಂದ್ರೆ ಒಂದ 200 ಬ್ಯಾರಲ್ ನೀರು ತುಂಬಿಸಿಬಿಟ್ಟು ಬೆಲ್ಲ ಸರ್, ಪುಡಿ ಬೆಲ್ಲ ಬರುತ್ತೆ, ಪುಡಿ ಬೆಲ್ಲಕ್ಕೆ ಕಡಲೆ ಇಟ್ಟು ಆಮೇಲೆ ಗಂಜಲ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಕ್ಬಿಟ್ಟು ಒಂದ್ ವಾರ ಅದನ್ನ ಮುಚ್ಚಿಡ್ಬಿಟ್ಟಿರ್ತೀವಿ. ಒಂದ್ ವಾರ ಆದ್ಮೇಲೆ ಒಂದ 1/2 ಲೀಟರ್ ಅಷ್ಟೇ, ಅದೇನು ಹೆಚ್ಚಾಗಿ ತಾಣದಿಲ್ಲ. ಹೌದೌದೌದು. ಹಂಗ ನೇರವಾಗಿ ಕೊಡೋದು? ಇಲ್ಲ ಸರ್, ನಾವು ಬುಡಸುತ್ತ ಹಾಕ್ತಿವಿ. ಅದೇ ನೇರವಾಗಿ ಚೆಲ್ಲದ? ಹೌದೌದೌದು. ಏನ್ ಡ್ರಿಪ್ ಮುಖಾಂತರ ಏನ್ ಕೊಡ್ತೀರ? ಡ್ರಿಪ್ ಮುಖಾಂತರ ಏನ್ ಕೊಡಲ್ಲ ಸರ್, ಹಂಗೆ ಕಮ್ಮಿ ಇರುತ್ತಲ್ಲ ನಾವೇ ಒಂದ್ 2 ದಿವಸ ಹಾಕ್ಬಿಡ್ತೀವಿ. ನಮ್ ತಾಯಿ ನಾನು ಲೇಬರ್ ಎಲ್ಲ ಆದಷ್ಟು ಕಮ್ಮಿ ಮಾಡ್ಕೊಂಡ್ ಮಾಡ್ತಾ ಇದ್ದೀವಿ. ಖರ್ಚು ಕಮ್ಮಿ ಆಗುತ್ತೆ, ನಮಗೆ ಸಂತೋಷ ಆಗುತ್ತೆ. ಲೇಬರ್ ಎಲ್ಲಿ ಏನು ಮಾಡ್ತಾನೋ ಬಿಡ್ತಾನೋ ಎಲ್ಲಿ ಯಾಕೆ ಹೋಗ್ತಾನೋ ಅನ್ನೋದೊಂದು ಹಿಂದೆನೆ ಇರ್ಬೇಕಲ್ಲ, ಆ ಕೆಲಸ ನಾವೇ ಮಾಡ್ರಿ ಯಾಕೆ ಅಂತೇಳಿ ನಾವು ಈ ತರ ಮಾಡ್ಕೊಂತೀವಿ. ಈಗೆಲ್ಲ ಕೈಮುಟ್ಟು ಮಾಡಿದ್ರೆ ನಮಗೆ ಕೃಷಿಯಲ್ಲಿ ಏನಾದ್ರೂ ಲಾಭ ಆಗಕ್ ಸಾಧ್ಯ ಅಲ್ವಾ? ಹೌದೌದು. ಈಗ ಪ್ರತಿಯೊಂದು ಎಲ್ಲದನ್ನು ದುಬಾರಿ ಇದೆ, ಎಲ್ಲಾ ದುಬಾರಿ ಇದೆ ಸರ್. ಲೇಬರ್ ಎಲ್ಲ ನೆಚ್ಕೊಂಡು ಇವತ್ತು ಈ ತರ ಬೆಳೆಗಳು ಮಾಡಕ್ ಆಗಲ್ಲ. ಹೌದು. ಈಗ ಮನೆಯಲ್ಲೇ ಮಾಡಂತವ್ರಿದ್ರೆ ಹೌದು ಏನೋ ಸಮಸ್ಯೆ ಆಗಲ್ಲಲ್ವಾ? ಹೌದೌದು. ಈಗ ನೀರಿನ ಒಂದು ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ನೀರಿನ ನಿರ್ವಹಣೆ ಏನಿಲ್ಲ ಸರ್, ಅದು ನಾನು ಹೇಳಿದ್ನಲ್ಲ, ಫಸಲತ್ತಿ ಬಂದಾಗ ಮಾತ್ರ ನೀರ್ ಜಾಸ್ತಿ ಕೇಳುತ್ತೆ ಹೊರತು ದಾಳಂಬ್ರೆ ಸಸಿ ಬೆಳೆಸಿ 1 ವರ್ಷದ ತನಕ ನಮಗೆ ಏನು ಅನ್ಸಲ್ಲ. ಅದು ಏನು ಹಣ್ಣಿಗೆ ಫಸಲಿ ಬಿಟ್ಟ ಮಾತ್ರ ಹೆಚ್ಚುವ ನೀರ್ ಬೇಕಾಗತ್ತೆ. ಈಗ ಮಳೆಗಾಲದಲ್ಲೂ ಜಾಸ್ತಿ ನೀರ್ ಬೇಕು, ಮಳೆಗಾಲ ಬಂದಾಗ ನಾವು ನಿಲ್ಸಿಬಿಡ್ತೀವ. ಹೌದು. ಹಂಗಾಗಿ ನಮಗೆ ಬೆನಿಫಿಟ್ ಆಗುತ್ತೆ. ಈಗ 1 ವರ್ಷಕ್ಕೆ ಹಣ್ಣು ಬಿಡ್ತೀರಾ ನೀವು ಗಿಡನ? ಈಗ ಅದೇ ಸರ್, ಸ್ಟಮ್ ಚೆನ್ನಾಗಿ ಬಂದ್ರೆ ಒಂದ್ 20 ತಿಂಗಳು ಬಿಡ್ತೀವಿ, ಸ್ಟಮ್ ಸ್ವಲ್ಪ ನೋಡ್ತೀವಿ, ಇಲ್ಲ ಅಂದ್ರೆ ಒಂದ್ 4 ತಿಂಗಳು ಮುಂದುವರಿಸ್ತೀವಿ, 24 ತಿಂಗಳಿಗೆ ಬಿಡ್ತೀವಿ. ಈಗ ದಷ್ಟಪುಷ್ಟಿ ಬರಲಿಲ್ಲ ಅಂತಂದ್ರೆ ಏನ್ ಕಾರಣ ಅಂತೀರಾ? ಕಾರಣ ನಾವು ಏನು ಹಿಂದೆ ಮಾಡಿರ್ತೀವಲ್ಲ, ಈ ಗೊಬ್ಬರ ಆಗಿರ್ಬೋದು, ಅದಕ್ಕೆ ಜೀವಾಮೃತ ಆಗಿರ್ಬೋದು, ನಮ್ ಕೊರತೆ ಕಮ್ಮಿ ಆದಾಗ ಅದು ಕೊರತೆ ಕಮ್ಮಿ ಆಗುತ್ತೆ ಅಷ್ಟೇ, ಗಿಡ ಸ್ಟಮ್ ಬರಲ್ಲ ಅಷ್ಟೇ. ಇನ್ನೇನು ಅಂದ್ರೆ ಎಲ್ಲಾ ರೀತಿಯಾದಂತಹ ಪೋಷಕಾಂಶ ಎಲ್ಲ ಕೊಟ್ಟಾಗ ಮಾತ್ರ ಗಿಡ ಬಂದೇ ಬರುತ್ತೆ. ಈಗ 20 ತಿಂಗಳಿಗೆ ಹಣ್ಣು ಬಿಡ್ತಿರಲ್ಲ, ನೀವು ಸೀಸನ್ ನೋಡಿ ಬಿಡ್ಬೇಕಾಗುತ್ತೆ, ಆ ಟೈಮ್ ಬಿಟ್ರೆ ಹೆಂಗೆ ರೇಟ್ ಸಿಗುತ್ತೆ ಅಂತ. ಈಗ ನಮಗೆ ಈಗ ಏನಾಗುತ್ತೆ ಅಂದ್ರೆ, ಈಗ ಈ ತಿಂಗಳೊಳಗೆ ಅದು ಸೇಲ್ ಆಗಿಬಿಡಬೇಕು. ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ತುಂತುರು ಸ್ವಾನೆ ಮಳೆ ಹಿಡ್ಕೊಂಬಿಟ್ರೆ ಅವಾಗ್ಲೇ ಕಾಯಿಲೆಗಳು ಸ್ಟಾರ್ಟ್ ಆಗೋದು, ಅದಕ್ಕೆ ಒಂಥರ ಅಸ್ತಮಾ ಕಾಯಿಲೆ ಇದ್ದಂಗ ಅದು, ರೋಗಗಳು ಬಂದ್ಬಿಡ್ತವೆ. ಹೌದು, ಎಷ್ಟು ಬಿಸಿಲು ಹವಾಮಾನ ಜಾಸ್ತಿ ಇರುತ್ತೋ ಅಷ್ಟು ಸ್ಟ್ರೆಂತ್ ಅದಕ್ಕೆ ಅದಾಳಂಬರಿಗಿರುತ್ತೆ. ಈಗ ನವೆಂಬರ್ ಡಿಸೆಂಬರ್ ಮೇಲೆ ಕೆಲವರು ಆ ಟೈಮ್ ಬಿಡ್ತಾರೆ, ಏಪ್ರಿಲ್ ಮಾರ್ಚ್ ಬರಂಗೆ ಇಲ್ಲ, ಈ ಆಗಸ್ಟ್ ಒಳಗೆ ಬಂದ್ಬಿಡ್ಬೇಕು ನಮಗೆ ಫಸಲು, ಈ ತರ ಬಿಟ್ಕೊಬೇಕು. ಈಗೆಲ್ಲ ಎತ್ತರ ಗಿಡ ಬೆಳಿಬಾರ್ದು ಅಂತಂದ್ರೆ ಅವನ್ನೆಲ್ಲ ಪ್ರೂನಿಂಗ್ ಮಾಡೋದು, ಇದೆಲ್ಲ ಕಟಿಂಗ್ ಕಟಿಂಗ್ ಎಲ್ಲ ಮಾಡೋದು. ಯಾವ ಸಂದರ್ಭದಲ್ಲಿ? ಸಂದರ್ಭದಲ್ಲಿ ಹಣ್ಣಿಗೆ ಬಿಡ್ಬೇಕಾರೆ ಮಾಡ್ಬಿಡ್ತೀವಿ. ಯಾಕಂದ್ ಮಾಡ್ಲೇಬೇಕಂತಾರೆ ಪ್ರೂನಿಂಗ್? ಹ್ಞೂ ಸರ್, ಅದು ಒಂದು ಆಕಾರ ಇರಲ್ಲ, ಆಮೇಲೆ ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಚಾಚಿ ಇರುತ್ತಲ್ಲ ಅದು ಬಳ್ಳಿ, ಆ ಕಾಯಿ ಅಲ್ಲೇ ಬಿಟ್ಟಾಗ ಏನಾಗುತ್ತೆ ಮುಂದೆ ಬಾಗುತ್ತೆ, ಅದು ರಂಗೆ ಕೆಳಗೆ ಜೋತ್ ಬಿಡುತ್ತೆ, ಅದಕ್ಕೆ ಶಕ್ತಿ ಸಾಕಾಗಲ್ಲ. ಹಂಗಾಗಿ ನಾವೇ ಮಾಡ್ತೀವಿ, ತುದಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ಟಮ್ ಆಗಿ ಏನಿರ್ತಾವೋ ಆ ರಂಗೆಗಳು ಮಾತ್ರ ಬಿಟ್ಕೊಂತೀವಿ, ಅವಾಗ ಅದು ಕಾಯಿ ಹಿಡ್ಕೊಳ್ಲಿಕ್ಕೆ ಶಕ್ತಿ ಇರುತ್ತೆ. ಈಗ ಪ್ರೂನಿಂಗ್ ಅಂತಂದ್ರೆ ನೀವೇ ಮಾಡ್ತೀರಾ? ಹೇಗ್ ಮಾಡ್ತೀರಿ ಅವನ್ನೆಲ್ಲ? ಕತ್ರಿ ಇರ್ತೈತೆ, ಅದ್ರಲ್ಲಿ ಮಾಡ್ತೀವಿ. ಎಲ್ಲ ಅನುಭವ ಇದೆ ನಿಮಗೆ? ಮಾಡ್ತೀವಿ ಮಾಡ್ತೀವಿ ಸರ್. ಯಥೇಚ್ಛವಾಗಿ ಬೇಕು ಅಂದ್ರೆ, ಈಗ ನಾವು ಕೆಲವರು ಬೇರೆ ಕಡೆಯಿಂದ ಲೇಬರ್ ಯಾರ ಬರ್ತಾರೆ, ಅವ್ರ ಕಡೆ ಬೇಕು ಅಂದ್ರೆ ಒಂದೆರಡು ಆಳುಗಳು ಕರ್ಕೊಂಡು ಮಾಡಿಸ್ತೀವಿ, ಜೊತೆಗೆ ನಮಗೆ ಶ್ರಮ ಜಾಸ್ತಿ ಆದ್ರೆ ಕರ್ಕೊಂತೀವಿ ಹೆಚ್ಚು ಕೆಲಸ ಇದ್ದಾಗ. ಹೌದೌದು. ಈಗ ಸಾಮಾನ್ಯವಾಗಿ ಈ ದಾಳಿಂಬರಿಗೆ ಈಗ ರೋಗ ಅಂತಂದ್ರೆ ಏನೇನ್ ಬರ್ತಾವಂತೀರ? ಈಗ ಏನೀಗ ತುಂತುರು ಹನಿ ಎಗ್ಗಿರಾಗ ಒಂದು ವಾರ ತಿಂಗಳು ಹಿಡ್ಕಂತಂದ್ರೆ ಅದೇ ಅದಕ್ಕೆ ರೋಗ ಕಾಯಿಲೆಗಳು ಏನು, ಈ ಚೆನ್ನಾಗಿ ಹಣ್ಣು ಕೆಂಪು ಬಂದಿರುತ್ತೆ ಅದೇನಾಗುತ್ತೆ ಈ ಚುಕ್ಕಿ ರೋಗ ಅಂತೇಳಿ, ಆಮೇಲೆ ಹುಳುಗಳು ಊಜಿ ಅಂತೇಳಿ ಆ ಒಡೆದ್ ಬಿಡ್ತವೆ ನವೆಂಬರ್ ಡಿಸೆಂಬರ್ ಆ ಮಂತ್ ಅಲ್ಲಿ ಇವೆಲ್ಲ ಸ್ಟಾರ್ಟ್ ಆಗೋದು. ಇನ್ ಯಾವ ಟೈಮ್ನು ಏನು ಅಂತ ಏನು ಆಗೋದಿಲ್ಲ. ಇನ್ನ ಬಿಸಿಲು ಜಾಸ್ತಿ ಆವಾಗ ಮಾರ್ಚ್ 8 ತಿಂಗಳಲ್ಲಿ ಸ್ವಲ್ಪ ನಾವು ಏನು ಮಾಡಕ್ಕಲ್ಲ, ಸನ್ಬರ್ನ್ ಅಂತೇಳಿ ಬಿಸಿಲಿ ತಾಪಕ್ಕೆ ಆ ಒಂದು ಬಿಸಿಲು ಆ ಹಣ್ಣಿನ ಮೇಲೆ ಬಿದ್ದಾಗ ಸ್ವಲ್ಪ ಶೇಡ್ ಆಗುತ್ತೆ ಹಣ್ಣು. ಮಾರ್ಕೆಟ್ ಅಲ್ಲಿ ಪ್ಯೂರ್ ಚೆನ್ನಾಗಿದ್ರೆ ಮಾತ್ರ ಒಂದು ಒಳ್ಳೆ ರೇಟ್ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ 150 ಇದ್ರೆ ಅವಾಗ ಏನ್ ಮಾಡ್ತಾರೆ, ಬರೀ 80 ರೂಪಾಯಿ 90 ರೂಪಾಯಿ ಹಿಂದ್ ಬಿಡ್ತಾರೆ, ಅವಾಗ ನಮಗೆ ಲಾಸ್ ಬೆಳೆದವರಿಗೆ ಆಗುತ್ತೆ. ಹಣ್ಣು ಡ್ಯಾಮೇಜ್ ಇರಬಾರ್ದು. ಡ್ಯಾಮೇಜ್ ಇರಬಾರ್ದು ಸರ್, ಯಾವ್ದೇ ಒಂದು ವಸ್ತು ಆಗ್ಲಿ ನಾವು ಒಳ್ಳೇದಕ್ಕೆ ತಾನೇ ಒಳ್ಳೆ ಬೆಲೆ ಕೊಡೋದು. ಹೌದು, ಹಂಗೆ ಮಾರ್ಕೆಟ್ ನಾವು ಬೆಳೆದದ್ದು. ಒಳ್ಳೆ ಶೈನಿಂಗ್ ಇರಬೇಕು, ರೆಡ್ ಕಲರ್ ಇರಬೇಕು, ಶೈನಿಂಗ್ ಇರಬೇಕು. ಈಗ ರೆಡ್ ಕಲರ್ ಬರ್ಬೇಕಂತಂದ್ರೆ ಏನು ಅಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಕೃಷಿಯಲ್ಲಿ? ಇಲ್ಲಿ ನ್ಯಾಚುರಲ್ ಬರುತ್ತೆ ಸರ್, ನಾವೇನು ಯಾವ್ದೇನು ಅಂತ ಕಲರ್ಸ್ ಇನ್ನೊಂದು. ಮತ್ತೆ ಕೆಲವು ರೈತರೆಲ್ಲ ಮಾಡ್ತಾರಲ್ವಾ? ಮಾಡ್ತಾರೆ ಮಾಡ್ತಾರೆ, ನಾವೇನ್ ನ್ಯಾಚುರಲ್ ಆಗೆಲ್ಲ ಬಂದಿದಾವೆ, ಕೆಲವರು ಜ್ಯೂಸ್ ಕೊಡ್ತಾರೆ, ನಾವ್ ಆತರ ಏನ್ ಮಾಡಿಲ್ಲ. ಆ ಟೈಮ್ ಬಾರ್ ಆದಾಗ ಆಟೋಮೆಟಿಕ್ ಆಗಿ ಕೆಂಪು ಬರುತ್ತೆ. ಅಂದ್ರೆ ಒಂದು ಗಿಡಕ್ಕೆ ಬೇಸಿಗೆಯಲ್ಲಿ ಆದ್ರೆ ಎಷ್ಟು ಲೀಟರ್ ನೀರು ಕೊಡ್ತೀರಾ? ಬೇಸಿಗೆಯಲ್ಲೇ ಒಂದು 10 ಲೀಟರ್ ಆದ್ರೆ ಸಾಕು ಸರ್ ಡೈಲಿ ಪಲಕ್ ಬಂದಾಗ. ಹೌದೌದು, ಚೆನ್ನಾಗಿ ನೀರು ಬಂದ್ರೆ ಒಂದು 20 ನಿಮಿಷ ಆನ್ ಮಾಡಿದ್ರೆ ಸಾಕು, ಅಲ್ಲಿ ಸಾಕಾಗುತ್ತೆ ನೀರು. ಹೌದು, ಸಾಕಾಗುತ್ತೆ. ಅಂದ್ರೆ ಕಡಿಮೆ ನೀರಿನಲ್ಲಿ ಯಶಸ್ವಿಯಾಗಿ ದಾಳಿಂಬೆ ಬೆಳೆ ಮಾಡಬಹುದು ಸರ್. ಏನು ತೊಂದ್ರೆ ಅಂದ್ರೆ, ನಿಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಮೊದಲ ಸಾಕಷ್ಟು ಬೆಳೆದ್ರಲ್ವಾ? ಸಾಕಷ್ಟು ಕೋಟಿ ಗಟ್ಟಲೆ ಬೆಳೆದ್ರಲ್ವಾ? ಅಂದ್ರೆ ಇತ್ತೀಚೆಗೆಲ್ಲ ಕಡಿಮೆ ಆಯ್ತಲ್ಲ ಬೆಳೆ? ಇತ್ತೀಚೆಗೆ ಅಂದ್ರೆ ಸ್ವಲ್ಪ ಏನಾಗ್ಬಿಟ್ಟಿದೆ ಅಂದ್ರೆ, ಡಿಸೀಜಸ್ ಕೆಲವು ಒಂದ್ ಟೈಮ್ ಬೇಕಾದಷ್ಟು ಬಂದ್ಬಿಟ್ಟು ಹಂಗಾಗ್ಬಿಟ್ಟು, ಇದು ಬಂಡವಾಳ ಜಾಸ್ತಿ ಹಾಕ್ಬೇಕು, ಆದಾಯ ಯಾಕೆ ಎರಡ್ ಸರಿ ಮಾಡ ನನಗೆ ಕೈ ಹೊಡಿತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಈಗ ಸುಮ್ನೆ ಆಳ್ಬಿಡೋದೇನು ಅಂತಾರೆ ಜಾಗಗಳನ್ನ. ತೆಂಗು ಮಾಡಾರ ತೆಂಗು ಮಾಡ್ಕೊಂಡ್ರೆ, ಅಡಿಕೆ ಮಾಡಾರ ಅಡಿಕೆ ಮಾಡ್ಕೊಂಡ್ಬಿಡೋದಾರೆ. ಹಿಂಗಾಗಿದೆ. ಹ್ಞೂ ಸರ್. ಈಗ ಹೆಸರುವಾಸಿ ಆಗಿತ್ತು ನಮ್ಮ ಕರ್ನಾಟಕದಲ್ಲಿ ಹೊಸದುರ್ಗ ತಾಲೂಕು ದಾಳಿಂಬೆ ಬೆಳೆಯಲ್ಲಿ ಅಲ್ವಾ? ಹೌದು, ನಿಜ. 10 ಕೋಟಿ ಗಟ್ಟಲೆ ಬೆಳೆದ್ಬಿಟ್ರು, ಬೇಕಾದಷ್ಟು ಸಂಪಾದನೆ ಮಾಡಿದ್ರು ಆ ಟೈಮ್. ಈಗ ಹಣ್ಣಿನ ಮೇಲೆ ಕೆಲವೊಂದು ಚಿಟ್ಟೆ ಹುಳ ಅಂತ ಬರ್ತಾವಲ್ವಾ, ಅವೆಲ್ಲ ಹಿಂಗ್ ಕುತ್ಕೊಂಡ್ರೆ ಅದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ, ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಎಲ್ಲ ಶೇಡ್ ನೆಟ್ ಅಂತ ಬಂದ್ಬಿಡಿದೆ ಸರ್, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬಹುದು, ಅದೆಲ್ಲ ಹಾಕ್ಬಿಟ್ರೆ ಹುಳುಗಳೇ ಆಗ್ಬಹುದು, ಪಕ್ಷಿಗಳೇ ಆಗಿರ್ಬೋದು, ಬರ್ದಂಗ ಅವಾಯ್ಡ್ ಮಾಡಕ್ಕೆ ಈಗ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳು ಮಾಡ್ಕೊಂಡಿದ್ದಾರೆ. ಈಗ ಪಕ್ಷಿಗಳು ಎಲ್ಲ ಬಂದು ತಿಂತಾವಲ್ವಾ ಹಣ್ಣನ್ನ? ಹೌದು, ತಿಂತ ಸರ್. ಈಗ ಊಜಿನ ಹಣ್ಣುಗಳು ಬರಲ್ಲ ಅವಾಗ ನಿಮಗೆ? ಹೌದೌದು, ಅವಾಯ್ಡ್ ಆಗುತ್ತೆ ನಿಮಗೆ. ಆ ನಟ್ಟು ಹಾಕ್ಬಿಟ್ರೆ ಒಳಗಡೆ ಬರೋದಿಲ್ಲ. ನಾವ್ ಹೆಂಗ್ ಮಲಗುವಾಗ ಈ ಸೊಳ್ಳೆ ಪರದೆ ಅಂತೇಳಿ ಯೂಸ್ ಮಾಡ್ತೀವಲ್ಲ, ಅದೇ ತರ ಅದವೆ. ಈಗ ಇದ್ಕಿದ್ದಂಗ ಗಿಡ ಒಣಗುವಂತದ್ದು ಸರ್ಗ ರೋಗ ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಅದು ಗೊತ್ತಾಗುತ್ತೆ ಸರ್, ಕೆಳಗೆ ಹುಳ ಬೇರನ್ನ ಕಟ್ ಮಾಡಿದಾಗ ಆತರ ಒಂದು ಕಾಯಿಲೆ ಬರುತ್ತೆ. ಅದನ್ನ ತೆಗೆದ್ ನೋಡಿದಾಗ ನಾವೀಗ ಏನು ಗೊತ್ತಾಗಿಲ್ಲ ಅಂತಂದ್ರೆ, ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿದಾಗ ಅದನ್ನ ತೆಗೆದ್ಬಿಟ್ಟು ಆ ಬುಡಕ್ಕೆ ಬೆಂಕಿ ಇಟ್ಬಿಟ್ರಿ, ಪಕ್ಕಕ್ಕೆ ಎಕ್ಸ್ಟೆಂಡ್ ಆಗದಂಗ್ ನೋಡ್ಕೇಳ್ರಿ ಅಂತಾರೆ. ಹರಡಬಾರದು ಅಂತ. ಹರಡಬಾರದು ಈಗ ಗಾಳಿ ಮುಖಾಂತರ ಹರಡಿಬಿಡ್ತಾರೆ. ಹಂಗ್ ಬಂತ ನಿಮ್ಮಲ್ಲಿ ರೋಗ? ಒಂದ ಸ್ಟಾರ್ಟಿಂಗ್ ಮಾಡಿದಾಗ ಹಂಗ ಆಯ್ತು ಸರ್, ಒಂದು ನಮಗ್ ಗೊತ್ತಾಗ್ಲಿಲ್ಲ ಆಟೋಮೆಟಿಕ್ ಒಣಗ ಯಾಕೆ ಒಣಗೋದು ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಅವ್ರ ಸಲಹೆ ತಗೊಂಡಾಗ ಈ ತರ ಎಲ್ಲ ಕೆಲವರು ಮಾಡಿದ್ರೆ ಸೀನಿಯರ್ಸ್ ಇದ್ರಲ್ಲ ಅವ್ರ ಸಲಹೆ ತಗೊಂಡಾಗ ಅದನ್ನ ಹೆಂಗೆಲ್ಲ ತೆಗೆದ್ಬಿಟ್ಟು ಬುಡಕ್ ಬೆಂಕಿ ಹಾಕ್ಬಿಡು ಮುಂದುವರೆದಂಗ ಅದನ್ನ ಮಣ್ಣು ಮುಚ್ಚಿಬಿಡು ಅಂತಂದ್ರು. ಆವಾಗ ಅದೆಲ್ಲ ಮಾಡಿದ್ಮೇಲೆ ಒಂದ್ ನಾಲ್ಕು ಗಿಡಕ್ಕೆ ಮುಂದಕ್ಕೆ ಮತ್ತೆ ಎಕ್ಸ್ಟೆಂಡ್ ಆಗ್ಲಿಲ್ಲ, ಅದು ಕಂಟ್ರೋಲ್ ಬಂತು, ಕಂಟ್ರೋಲ್ ಬಂತು. ಮತ್ತೆ ಅದೇ ಜಾಗಕ್ಕೆ ಮತ್ತೆ ಬೇರೆ ಗಿಡಗಳನ್ನ ಹಾಕಿದ್ರ? ಇಲ್ಲ ಸರ್, ಆಗ್ಲಿಲ್ಲ, ಅದು ಆಗ್ಲೇಬಾರದು. ಆ ಬೆಳೆ ನಮಗೆ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಹೊಸ ಗಿಡ ಬೇಕಾದ್ರೆ ಹಾಕೋಬಹುದು. ಆ ಬೆಳೆ ಇದು ಬರೋ ತನಕ ನಾವು ಯಾವ್ದೇ ಸಸಿ ಹಾಕಬಾರ್ದು. ದಾಳಿಂಬೆ ಹಣ್ಣು ಅಂತಂದ್ರೆ ಎಷ್ಟು ಗ್ರಾಮ್ ಬಂದ್ರೆ ಒಳ್ಳೆಯ ಒಂದು ಇಳುವರಿ ಅಂತ ಹೇಳ್ಬೋದು? ನಮಗೆ ಒಂದು 300 ಗ್ರಾಮ್ ಮೇಲೆ ಒಳ್ಳೆ ಆದಾಯ. 500 ಗ್ರಾಮ್ ಬೆಳೆದಾರಲ್ವಾ, 300 ಗ್ರಾಮ್ ಬರ್ಬೇಕು ಸರ್. ನಮ್ದು 250, 300, 350, 400 ಗ್ರಾಮ್ ತನಕ ನಾವು ಬೆಳೆದ್ವಿ. 200 ಗ್ರಾಮ್ ಬಂತಂದ್ರೆ ಮಾರ್ಕೆಟ್ ಎಲ್ಲ ತಗೊಂತಾರೆ. ಯಾವ್ದೇನೇ 200 ಗ್ರಾಮ್ ಮೇಲೆ ಎಷ್ಟಾರ ಬರ್ಲಿ ಒಂದೇ ರೇಟ್ ಇರುತ್ತೆ. ಯಾಕೆಂತಂದ್ರೆ ನಮಗೆ ಇನ್ನು ಚೆನ್ನಾಗಿ ತೂಕ ಬರೋದಲ್ಲ, ತೂಕ ಬರೋದು, ಇಳುವರಿ ಜಾಸ್ತಿ ಆಗುತ್ತೆ. ಹೌದು, ತೂಕ ಬಂದಷ್ಟು ಇಳುವರಿ ಜಾಸ್ತಿ. ಹೌದು. ಈಗ ಒಳ್ಳೆಯ ಒಂದು ಇಳುವರಿ ಬಂತು, ಒಳ್ಳೆಯ ಶೈನಿಂಗ್ ಬಂತು ಅಂತಂದ್ರೆ ನೀವು ಮಾರಾಟ ಅಂತಂದ್ರೆ ಹೆಂಗ್ ಮಾರಾಟ ಮಾಡ್ತೀರಾ? ಮಾರಾಟ ಮಾರ್ಕೆಟ್ ದಲ್ಲಾಳಿಗಳು ಬರ್ತಾರೆ, ನಾವು ಎಲ್ಲ ರೇಟ್ ಕೂಳೆಯಾಗಿ ಏನು ಎತ್ತಂತ ಮಾರ್ಕೆಟ್ ರೇಟ್ ತಿಳ್ಕೊಂತೀವಿ. ಬೇರೆ ಬೇರೆ ಕಡೆ ಏನೇನ್ ರೇಟ್ ಇದೆ ಅಂತ ಅದನ್ನೆಲ್ಲ ನೋಡ್ಕೊಂಬಿಟ್ಟೆ ಕೊಡೋದು. ಈಗ ಅದರಲ್ಲಿ ಏನಾದ್ರೂ ಐಟಮ್ ಮಾಡ್ಬೇಕಾ? ಇಲ್ಲ ಸರ್, ಅದರಲ್ಲಿ ಒಂದ್ ಎರಡು ಕ್ವಾಲಿಟಿ ಮಾಡ್ತಾರೆ, ಒಂದು ಸ್ವಲ್ಪ ಕಲರ್ ಫೇಲ್ ಆಗಿದ್ರೆ ಒಂದು, ಇಲ್ಲ 100 ಗ್ರಾಮ್ ಒಳಗ್ ಬರುತ್ತಲ್ಲ ಅಂತವೆಲ್ಲ ಎರಡು ಬ್ಯಾಚ್ ಮಾಡ್ತಾರೆ ಅವರು. ಯಾಕೆ 100 ಗ್ರಾಮ್ ಒಳಗೆ ಯಾಕೆ ಬರ್ತಾವಂತ? 100 ಗ್ರಾಮ್ ಒಳಗೆ ಸ್ವಲ್ಪ ಕೆಲವಕ್ಕೆ ಏನಾಗುತ್ತೆ ಅಂದ್ರೆ ಹತ್ರ ಇರೋಕೆ ಈ ನೀರಿಂದ ಗೊಬ್ಬರದ್ದು ಎಲ್ಲ ಬೇಗ ಸಿಗುತ್ತೆ. ಸ್ವಲ್ಪ ಮುಂದೆ ತುದಿ ಎಲ್ಲಿರ್ತಾವಲ್ಲ ಅವಕ್ಕೆ ಆಹಾರ ಫುಡ್ ಇವನ್ನೇ ಎಲ್ಲ ಇರಿಕೆ ಮಾಡ್ತವೆ, ಮುಂದಕ್ಕೆ ಬಿಡುತ್ತಿರಲ್ಲ, ಹಾಗಾಗಿ ಅವು ಸ್ವಲ್ಪ ಕಮ್ಮಿ ಬರ್ತಾವ ಅಷ್ಟೇ, ಅವಕ್ಕೆ ಶಕ್ತಿ ಇರಲ್ಲ. ಹೌದೌದು, ಅದಕ್ಕೆ ಫುಡ್ ಎಲ್ಲ ಹತ್ರ ಇರೋವೆ ಎಳ್ಕೊಂಡ್ಬಿಡ್ತವೆ. ಈಗ ಇಷ್ಟೇ ಹೂ ಬಿಟ್ಕೋಬೇಕು ಅಂತ ಹೇಳಿ ಏನಾದ್ರೂ ಇದು ಮಾಡ್ತೀರ ನೀವು? ಜಾಸ್ತಿ ಬಿಟ್ಟಾಗ ನಮಗೆ ಗಿಡ ನೋಡ್ತೀವಿ ಇದು ತಡೆಯ ಶಕ್ತಿ ಇದೆಯಾ ಅಂತ. ಯಥೇಚ್ಛವಾಗ ಆದ್ರೆ ನಾವೇ ಕಿತ್ತಾಕ್ತಿವಿ, ಕಟಾವ್ ಮಾಡ್ತೀವಿ. ಕಟಾವ್ ಅಂದ್ರೆ ಎಲ್ಲಿ ಕಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಐಡಿಯಾ ಬರುತ್ತೆ? ಹೌದೌದು, ಗೊತ್ತಾಗುತ್ತೆ ಯಾವ ಸ್ಟಮ್ ಅಲ್ಲಿ ಬಿಡ್ಬೇಕು ಅದನ್ನ. ಈ ತುದಿನಲ್ಲಿ ಇದ್ರೆ ಪ್ರಯೋಜನ ಆಗಲ್ಲ, ಅದ ಈಗ ಹೇಳಿದ್ನಲ್ಲ ಈಗ ರಾಮ್ ಯಾಕೆ ಕಮ್ಮಿ ಬಂತು ಅಂತ ಅಂತ ಸ್ಟಾರ್ಟಿಂಗ್ ನಾವು ನೋಡ್ತಕ್ಕಂಬಿಟ್ರೆ ಹೌದು ಇದೇ ಹೆಚ್ಚಾಗಿ ನಮಗೆ ಸಮಸ್ಯೆ ಬರುತ್ತೆ. ಹೌದೌದು, ಸಾಮಾನ್ಯವಾಗಿ ಈಗೆಲ್ಲ ಒಂದು ಬೆಳೆ ಸಂಪೂರ್ಣವಾಗಿ ಕಟಾವು ಮಾಡಿದ್ಮೇಲೆ ಮತ್ತೆ ಎರಡನೇ ಬೆಳೆ ಬಿಟ್ಕೋಬೇಕು ಅಂತಂದ್ರೆ ಯಾವ ರೀತಿ ಅಲ್ಲೆಲ್ಲ ಒಂದು ಸಿದ್ಧತೆ ಮಾಡ್ಕೊಳ್ತೀರಾ? ಎರಡನೇ ಬೆಳೆ ಅಂದ್ರೆ ನಾವು ಅಡ್ವಾನ್ಸ್ ಆಗಿ ಸ್ವಲ್ಪ ಅದು ಡ್ರೈ ಅಂತ ಬಿಡ್ಬೇಕಾಗತ್ತೆ, ಆಮೇಲೆ ಮಳೆ ಮೇಲೆ ಡಿಪೆಂಡ್ ಆಗ್ತಿವಿ. ಮಳೆ ಯಥೇಚ್ಛವಾಗಿ ಇಡ್ಕೊಂಡ್ರೆ ನಾವು ಮತ್ತೆ ಹೋಗೋದೇ ಇಲ್ಲ, ವರ್ಷಕ್ಕೆ ಒಂದೇ ಬೆಳೆ ಆದ್ರೂ ಉತ್ತಮ ಬೆಳಕಂತ ಸಾಕಪ್ಪ ಅನ್ಸುತ್ತೆ. ಎರಡೆರಡು ಬೆಳೆ ಮಾಡಕ್ ಹೋದ್ರೆ ಕಸಿ ಬಿಸಿ ಆಗುತ್ತೆ, ಎಲ್ಲ ಮಳೆ ಮೇಲೆ ಡಿಪೆಂಡ್. ಬರೀ ನೀರಾವರಿ ಮೇಲೆ ಮಳೆನೇ ಆಶ್ರಿತ ಇಲ್ಲ ಅಂತಂದ್ರೆ ಮಾಡಬಹುದು. ಈಗ ಈ ತರ ಹೊಡಿತೀರಾ, ಯಾವ ಟೈಮ್ ನಲ್ಲಿ ಹೊಡಿತೀರಾ? ಈ ತರ ಅಲ್ಲದೆ ಸರ್, ನಾವು ಇವಾಗ ಏನಾಗುತ್ತೆ ಅಂದ್ರೆ ಈ ಟೈಮ್ ಬರಬೇಕು ಅಂದ್ರೆ ಹಿಂದೆ ನಾವು ಮಾರ್ಚ್ ಟೈಮ್ ಅಲ್ಲಿ ಮಾಡಿಬಿಟ್ರೆ ಈ ಟೈಮ್ ಬರಂಗೆ, ಇಲ್ಲ ನವೆಂಬರ್ ಡಿಸೆಂಬರ್ ಹೊಡೆದ್ರೆ ಏಪ್ರಿಲ್ ಬರಂಗೆ ಆ ಟೈಮ್ ಮಾಡ್ಕೊಂಡ್ಬಿಡ್ತೀವಿ. ಇದ್ರಲ್ಲಿ ಹೊಡಿಲೇಬೇಕಲ್ವಾ? ಇದ್ರಲ್ಲಿ ಹೊಡಿಬೇಕು ಸರ್, ಅದು ಸಂಪೂರ್ಣವಾಗಿ ಎಲೆಗಳು ಉದುರಬೇಕು ಅಂದ್ರೆ ಅದು ಸ್ಪ್ರೇ ಮಾಡ್ಲೇಬೇಕು. ಈಗ ಸಂಪೂರ್ಣವಾಗಿ ಎಲೆ ಉದುರಿದ ಬಂದ್ರೆ ನಿಮ್ಗೆ ಅಲ್ಲೇ ಸಾಕಷ್ಟು ಒಂದು ಗೊಬ್ಬರ ಆಗುತ್ತಲ್ವಾ? ಅದೇ ಆಗುತ್ತೆ, ನಾವು ಸುತ್ತ ಒಂದ ಅರ್ಧ ಅಡಿನೂ ಇಲ್ಲ ಸುತ್ತ ಒಂದು ಇದ್ ಮಾಡಿಬಿಟ್ಟು ಅದನ್ನೇ ಎಲೆ ಹಾಕ್ಬೋದು. ಮುಳ್ಳು ಇರುತ್ತೆ ಅಂತ ಹೇಳಿ ಹಾಕಲ್ಲ, ಅಷ್ಟೇನೆ ಮುಳ್ಳು ಮುಳ್ಳು ಇರುತ್ತೆ, ಮುಳ್ಳು ಇರುತ್ತೆ. ಹೌದು, ಎಲೆ ಎಲೆ ಉದುರಿದ್ರೆ ಮಾತ್ರ ಅದ್ರ ಬಡ್ಡೆ ಬಿಡ್ತೀವಿ, ಇನ್ ಮುಳ್ಳಿನ ಗಿಡ ಇದ್ರೆ ಆಚೆ ಹಾಕ್ಬಿಟ್ಟು ಬೆಂಕಿ ಹಾಕ ಬೇರೆ ಕಡೆ ಎತ್ತ. ಹೌದೌದೌದು. ಅಂದ್ರೆ ಈಗೆಲ್ಲ ನೀವು ಯಾವ್ದು ರಾಸಾಯನಿಕ ಗೊಬ್ಬರ ಕೊಡಲ್ಲ ಹೆಚ್ಚಾಗಿ ನೀವು ದಾಳಿಂಬೆ ಬೆಳೆಗೆ? ರಾಸಾಯನಿಕ ಗೊಬ್ಬರ ಅನುಕೂಲ ಅಲ್ಲ ಸರ್, ನಾವೆಲ್ಲ ನೋಡ್ಬಿಟ್ಟಿದೀವಿ ಅವೆಲ್ಲ ದಾಳಂಬರಿಗೆಲ್ಲ ಅಲ್ಲ, ತೋಟಕ್ಕೂ ಅಲ್ಲ. ಗಟ್ಟಿಗೆ ಗೊಬ್ಬರ ಏನಿದೆಯೋ ಅದೇ ಗಟ್ಟಿ, ರಿಸಲ್ಟ್ ಲೇಟ್ ಆಗ್ಬಹುದು, ಉತ್ತಮವಾಗಿ ಬೆಳೆ. ಅದೇ ಅದೇ, ಈಗ ಬುಡದಲ್ಲೆಲ್ಲ ಈಗ ಎರಡು ಏನಾದ್ರೂ ಅಭಿವೃದ್ಧಿ ಆಗಿದೆಯಾ? ಹಾ, ನಾವು ಅಲ್ಲಿ ಕೃಷಿ ಇಲಾಖೆಯಿಂದ ತೊಟ್ಟಿಗಳು ಎಲ್ಲ ಮಾಡಿಕೊಡೋದೆ ಸರ್. ಅದ್ರಲ್ಲಿ ನಾವು ಏನ್ ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್. ಈಗ ಆಚೆ ಕಡೆ ಎಲ್ಲ ಸೊಪ್ಪು ಬೆಳೆದಿರ್ತೈತೆ, ಆ ದನನು ತಿನ್ನಲ್ಲ, ಅಂತದೆಲ್ಲ ಕಟ್ ಮಾಡಿ ಎಕ್ಕೆ ಸೊಪ್ಪು, ಮಂಗೆ ಸೊಪ್ಪು, ಬೇವಿನ ಸೊಪ್ಪು ಒಂದೊಂದು ಅಡಿ ಎಲ್ಲ ಕಡದಾಕ್ಬಿಟ್ಟು ಅದ್ರ ಮೇಲೆ ಒಂದ್ ಲೇಯರ್ ಮಣ್ಣು ಹಾಕ್ತಿವಿ, ನೀರ್ ಬಿಡ್ತೀವಿ, ಮತ್ತೆ ಗೊಬ್ಬರ ಹಾಕ್ತಿವಿ. ಎಲ್ಲ ಮಾಡಿಬಿಟ್ರೆ ಒಂದ್ ಸ್ವಲ್ಪ ಎರೆಹುಳು ಒಳ್ಳೆ ಗೊಬ್ಬರ ಮಾಡಿಕೊಡ್ತವೆ. ಅಂತ ಗೊಬ್ಬರ ನಾವು ಗಿಡ ಸುತ್ತ ಹಾಕ್ಬಿಟ್ರೆ ಅದಕ್ಕಿನ್ನ ಏನ್ ಬೇಕಾಗಿಲ್ಲ. ರಾಸಾಯನಿಕ ಗೊಬ್ಬರ ತಗೊಂಡು ಏನ್ ಮಾಡ್ತಿರಲ್ಲ, ಮತ್ತೊಂದ್ ಲೇಯರ್ ಸುಮ್ನೆ ಮಣ್ಣು ಹಾಕ್ಬಿಟ್ರೆ ಅದ್ರ ಮೇಲೆ ಅದೇ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ, ನಾವು ನೀರ್ ಬಿಡ್ತೀವರ. ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನ ಎಷ್ಟು ದಿನವರೆಗೆ ದಾಳಿಂಬೆ ಬಿಡ್ಕೋಬೇಕು ಅಂತ ಅನ್ಕೊಂಡಿದ್ರೆ? ದಾಳಿಂಬೆ ಈಗ ನಮಗೆ ಯಾವ್ದು ಡಿಸೀಸ್ ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡಬಹುದು ಸರ್, ಇಲ್ಲ ಅಂದ್ರೆ 2-3 ಬೆಳಿಗ್ಗೆ ಹೋಗ್ಬಹುದು. ಮತ್ತೆ ತೆಗೆದು ಹೊಸ ಮಾಡಕ್ ಮತ್ತೆ 2 ವರ್ಷ ಬೇಕಾಗುತ್ತೆ, ಸಡನ್ ಆಗಿ ಮಾಡಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಈಗ ಏನೋ ಡಿಸೀಸಸ್ ಬಂದಾಗ ಮತ್ತೆ ಆಗ್ಬಹುದು, ಯಥೇಚ್ಛವಾಗಿ ನಾವು ಬಂಡವಾಳ ಹಾಕ್ಬೇಕಲ್ಲ, ಮತ್ತೆ ಎಫೆಕ್ಟ್ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ನೆಲ ಚೆನ್ನಾಗಿ ಮಾಗಿ ಮಾಡಿಬಿಟ್ಟು ನೆಲ ಆರ್ಲು ಬರಕ್ ಬಿಡಬೇಕು. ಒಂದೆರಡು ವರ್ಷ ಬೇರೆ ಬೆಳೆ ಬೇರೆ ಬೆಳೆ ಬೆಳಿಬಹುದು. ಬೇರೆ ಬೆಳೆಗೆ ಬೆಳೆಯಕ್ಕೆ ಏನ್ ತೊಂದರೆ ಆಗಲ್ಲ. ದಾಳಿಂಬ್ರೆ ಒಂದ್ ಸ್ವಲ್ಪ ಒಂದೆರಡು ವರ್ಷ ಗ್ಯಾಪ್ ಕೊಡೋದು ವಾಸಿ. ಕೈಡಿತ ನಿಮಗೆ ದಾಳಿಂಬ್ರೆ ಬೆಳೆ? ಖಂಡಿತ ಚೆನ್ನಾಗಾಯ್ತು ಅವಾಗೆಲ್ಲ. ನಮಗೆ ಅದೊಂದು ಡಿಸೀಸಸ್ ಬಂದು ನಮಗೆ ಗಿಡ ಏನಿಲ್ಲ ಫಸ್ಲೆಲ್ಲ ಬರೋದು. ಒಳ್ಳೆ ಕಾಯಿ ಬಿಡೋ ಟೈಮ್ನಾಗೆ ಆ ಸಿಪ್ಪೆ ಏನಾಗೋದು ಲೇಯರ್ ಕಮ್ಮಿ ಆಗೋದಲ್ಲ ಒಡೆದೋಗಿ ಬಿಡೋದು. ಹೌದು. ಈಗೆಲ್ಲ ಮತ್ತೆ ಹೊಸದಾಗ ಹಾಕಕ್ಕೆಲ್ಲ ರೆಡಿ ಮಾಡ್ತಾ ಇದೀವಿ. ಇನ್ನೂ ತುಂಬಾ ಜನ ಹಾಕಿದ್ದಾರೆ, ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ರೇಟ್ ಸಿಗ್ತಾ ಇದೆ, ಅದೇ ಒಂದು ಖುಷಿ. ಈಗ ಅವಾಗೆಲ್ಲ ಕಮ್ಮಿ ಸರ್, 80 ರೂಪಾಯಿ 70 ರೂಪಾಯಿ ಈಗೆಲ್ಲ ಮಾರ್ಕೆಟ್ ಎಲ್ಲೂ ಬೆಳೀತ ಬೆಳೆ ಇಲ್ಲ, ಎಲ್ಲ ಒಂದ್ ಕಡೆ ಬೆಳೀತಾ ಇದಾರೆ. ಇಲ್ಲೇ 1000 ಎಕರೆ ಬೇರೆಯರು ಲಕ್ಷಗಟ್ಟಲೆ. ಈಗ ಅಷ್ಟಾಗಿ ಎಲ್ಲ ತೆಗೆದ್ಬಿಟ್ರು. ಈಗ ಮಾಡ್ತಾದ್ರೆ ಈಗೆಲ್ಲ ಸ್ಪಾಟಿ ಬಂದು 120-130 ರೂಪಾಯಿ ಕೇಳ್ತಿದ್ದಾರೆ. ಏನ್ ರೇಟ್ ಸಿಕ್ಕರೆ ಉತ್ತಮವಾದ ಒಂದು ಆದಾಯ ತಗೋಬಹುದು? ಇವತ್ತಿನ ಖರ್ಚಿಗೆ 150 ರೂಪಾಯಿ ಕಿಲೋ ಇದ್ರೆ ಒಳ್ಳೆ ರಿಸಲ್ಟ್. ಈಗ ನೀವ್ ಹೇಳಿದ್ರ ಈಗ ದಾಳಿಂಬೆ ಬೆಳೆಗೆ ಅಂದ್ರೆ ನಾವ್ ಯಾವ್ದು ರಾಸಾಯನಿಕ ಗೊಬ್ಬರ ಕೊಡಲ್ಲ, ಈಗೆಲ್ಲ ಈ ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದೀವಿ. ಹಾಗಾದ್ರೆ ನೀವೆಲ್ಲ ಹೈನುಗಾರಿಕೆ ಮಾಡಿದ್ರ? ಹ್ಮ್ ಸರ್, ಮನೆಯಲ್ಲಿ ನಮಗೆ ಈಗ ಹಾಲು ಬೇಕು, ಮೊಸರು ಬೇಕು, ಅದಿಲ್ಲ ಅಂತಂದ್ರೆ ಆಗ್ಲಿ ಕರೆಯೋ ಇನ್ನೊಂದ್ ಮನೆಗೆ ಅವೆಲ್ಲ ಇಸ್ಕೊಂಡ್ ಬರಕಾಲ ಅನಿವಾರ್ಯ. ನಮ್ದು ಆ ಟೈಮ್ನಾಗೆ ಹಾಲು ಕುಡಿದಾಗ ಮಾಮೂಲು ತಗೊಂತೀವಿ ಒಂದು 1/2 ಲೀಟರ್ ಹಾಲು. ಅದಿದ್ರೆ ನಮಗೆ ಎಷ್ಟು ಅನುಕೂಲ ಅಂತಂದ್ರೆ, ನಾವು ಎಮ್ಮೆ ಇದಾವೆ, ಆಕಳನ್ನೆಲ್ಲ ಸಾಕ್ಲಿಕ್ಕೆ ನಮ್ಗೆ ನಾವಿಬ್ರೆ ಇರೋದಿಂದವ, ಎಲ್ಲಾರ ಹೊರಗೆ ಹೋದ ಸಮಸ್ಯೆ ಆಗುತ್ತೆ, ಒಂದ್ ದಿವಸ 2 ದಿವಸ ಲೇಟ್ ಆಗುತ್ತೆ. ಹಂಗಾಗಿ ಎಮ್ಮೆಗಳಾದ್ರೆ ಹೆಂಗ ನಮ್ ತೋಟದಲ್ಲಿ ಎಲ್ಲ ಹುಲ್ಲಿರುತ್ತೆ, ಬೇಸಾಯ ಕಮ್ಮಿ ಮಾಡ್ತೀವಿ. ದಾನ ಮೇಯಿಸ್ಲಿಕ್ಕೆ ಎಲ್ಲ ರಾಗಿ ಜೋಳ ಅದು ಇದು ಚೆಲ್ಲಿ ಹುಳಿ ಕಾಳು ಬಿಟ್ಬಿಡ್ತೀವ, ಅದರೊಳಗೆ ಕೂಡಿದ್ರೆ ಅವ್ರ ಪಾಡಿಗೆ ಅವು ಮೇಯ್ತವ, ಒಳ್ಳೆ ಹಾಲು ಮಜ್ಜಿಗೆ ಮೊಸರು. ಆಮೇಲೆ ನಮಗೆ ಮೇಯ್ನ್ ಗೊಬ್ಬರ. ಗೊಬ್ಬರ ಆ ದೃಷ್ಟಿಯಿಂದ ನಾವು ಆಕಳ್ ಮಾಡಿ ಕಟ್ಕೊಳ್ಳೇಬೇಕಾಗುತ್ತೆ. ಗೊಬ್ಬರಕ್ಕಾಗಿ ನಮ್ಮ ರೈತರು ದನಕರುಗಳನ್ನು ಸಾಕಾಣಿಕೆ ಮಾಡ್ಲೇಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮನೆಗೆ ಹಾಲು ಮೊಸರು ಮಜ್ಜಿಗೆ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ತೋಟ ಈ ತರ ಎಲ್ಲ ಕೃಷಿಗೆ ಗೊಬ್ಬರ ಬಹಳ ಅವಶ್ಯಕತೆ ಇದೆ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕಂತ ಅನ್ಸಿದೆ? ಬೇರೆ ಬೆಳೆ ಇದೆ ಸರ್. ಈಗ ಫಾಸ್ಟ್ ಅಂದ್ರೆ ಈಗ ಅಡಿಕೆ ಎಲ್ಲ ಮಾಡಿದ್ದಾರೆ, 1,00,000 ಹೆಕ್ಟೇರ್ ಗಟ್ಟಲೆ ಮಾಡಿದ್ದಾರೆ. ಮುಂದೆ ಹೆಂಗ ಅಂತ ಗೊತ್ತಿಲ್ಲ. ಒಟ್ಟು ತೋಟ ನಮ್ ಮೂರ್ ತಲೆಮಾರು ಕಾಯ್ದಿತ್ತೆ ಹೊರತು ಅಡಿಕೆ ಕಾಯಲ್ಲ. ತಕ್ಷಣ ದುಡ್ಡು ನೋಡಬಹುದು. ಇದು ಎಲ್ಲದ ದುಡ್ಡೆ ಸರ್, ಮೊಟ್ಟೆಯಿಂದ ಹಿಡಿದು ಗರಿಯಿಂದ ಹಿಡಿದು ಕಡ್ಡಿಯಿಂದ ಹಿಡಿದು ಹೌದು ಲಾಸ್ಟ್ ಸೋಗೆ ಅದೆಲ್ಲ ಹಾಕಿ ಸುತ್ತ ಗೊಬ್ಬರ ಆಗುತ್ತೆ. ಎರೆಹುಳು ಆಟೋಮೆಟಿಕ್ ಹುಳು ಬರ್ತವೆ, ಒಳ್ಳೆ ಗೊಬ್ಬರ ಅದು. ಅಂದ್ರೆ ತೆಂಗು ಎಷ್ಟಿದೆ ನಿಮ್ದು? ತೆಂಗು ನಮ್ದು 120 ಗಿಡ ಇದೆ ಸರ್. ಹಿಂದೆಲ್ಲ ತೆಂಗಿನ ಗಿಡಗಳನ್ನ ಸಾಕಷ್ಟು ನಿಮ್ ಭಾಗದಲ್ಲಿ ರೈತರೆಲ್ಲ ತೆಗೆದು ಬಿಟ್ರಲ್ವಾ? ಹೌದು. ಅವಾಗ ಮನಸ್ಸು ಮಾಡಲ್ಲ ನೀವು? ಇಲ್ಲ, ಅವಾಗ ಅಂದ್ರೆ ಅದೇ ಸರ್, ಎಲ್ಲ ಮಳೆ ಆಶ್ರಿತ, ಬೋರ್ವೆಲ್ ಇರ್ಲಿಲ್ಲ. ಈಗೆಲ್ಲಾರು ಏನೇ ಕಷ್ಟ ಇದ್ರು ಒಂದ್ ಬೋರ್ ಕೊರ್ಸಿ ತೋಟ ಮಾಡ್ಬೇಕು ಅಂತ ಎಲ್ಲ. ಅಲ್ಲ, ರೇಟ್ ಇಲ್ಲ ಅಂತ ಹೇಳಿ, ರೋಗ ಬಂದು ಅಂತ ಹೇಳಿ. ಅಯ್ಯೋ, ಈಗಿನ ರೇಟ್ಗು ಆಗಿನ ರೇಟ್ಗು ಹೋಲಿಕೆ ಮಾಡ್ಕೊಂಡು ಎಲ್ಲೆಲ್ಲೋ ಅವಾಗ ಜೀವನ ಮಾಡ್ತಿದ್ವಿ, ಈಗ ಏನಾದ್ರೂ ಒಂದ್ ಮಾಡಬಹುದಲ್ಲ. ಹೌದು. ಹೌದೌದು. ಇವತ್ತಿನ ರೇಟ್ ಅಲ್ಲಿ ಪರವಾಗಿಲ್ಲಪ್ಪ, ಇದು ನಮಗೆ ಒಂದು ಮಳೆ ಇಲ್ಲ ಅಂತಂದ್ರೂ ಗಿಡ ಹಾಳಾಗಲ್ಲ. ಹೌದು. ಇದು ಅಡಿಕೆ ಗಿಡ ಒಂದ್ ತಿಂಗಳಿಗೆ ನೀರಿಲ್ಲ ಅಂತಂದ್ರೆ ಆಟೋಮೆಟಿಕ್ ಒಣಗೋಗುತ್ತೆ. ಹೌದು. ಅದು ನೀರಿನ ಮೇಲೆ ಅವಲಂಬಿಸಿರ್ತದೆ. ವರ್ಷ ಇಲ್ಲ ಅಂದ್ರೆ ತೆಂಗು ಗಿಡ ಏನ್ ಹಾಳಾಗಲ್ಲ. ಈಗ ತೆಂಗು ಅಂತಂದ್ರೆ ಈಗ 120 ಗಿಡದಲ್ಲಿ ಎಷ್ಟು ಆದಾಯ ತಗೊಳ್ತೀರ? ಈಗ ನಾವು ಕಳೆದ ಸರ್, ಈಗ ಸರ್ ಈ ವರ್ಷ ಫುಲ್ ಫೇಲ್ ಆಗಿದೆ, ನಮ್ದೊಂದಲ್ಲ ಏನೊಂದು ಗೊತ್ತಿಲ್ಲ, 10,000 ಎಲ್ಲ ರೀಚ್ ಆಗಿದ್ವಿ. 20 ವರ್ಷದ ಗಿಡಗಳು ಈ ಸರಿ ಎಲ್ಲ ಫಸಲತ್ತೆ ಕಮ್ಮಿ ಆಗ್ಬಿಡಿದೆ. ಯಾಕೆ ಏನಂತ ಗೊತ್ತಿಲ್ಲ, ನಮ್ದು ಅಂತಿಲ್ಲ, ಎಲ್ಲಾ ಕಡೆನು ಬೆಳೆ. ಈಗ ಏನಾಯ್ತು, ಮಳೆ ಸ್ವಲ್ಪ ಹಿನ್ನಡೆ ಆಯ್ತು, ನೀರಿಂದು ಸ್ವಲ್ಪ ಮಳೆ ಕೆರೆ ಕಟ್ಟೆ ಎಲ್ಲ ತುಂಬಿದ್ರೆ ಬೋರ್ವೆಲ್ಲ ನೀರ್ ಬರ್ತದೆ. ಅದೊಂದಾಯ್ತಾ, ಒಂಬಾಳೆ ಇನ್ನೇನು ಬಿಡ ಒಡೆಯಕ್ ಹತ್ತಿದಾಗ ನೀರ್ ಸರಿಯಾಗಿ ಸಿಗದಾಗ ಎಲ್ಲ ಬತ್ತೋದು. ಈಗೇನು ಸ್ವಲ್ಪ ನೀರು ಮಳೆ ಬಂದಾಗ ಒಂಬಾಳೆ ಚೆನ್ನಾಗಿ ಓಡೋದು ನಿಂತಿದಾವೆ, ಇನ್ನ ನೋಡ್ಬೇಕು. ಈಗ ತೆಂಗು ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಾ? ಏನು ಕೊಬ್ಬರಿ ಮಾಡಿ ಎಣ್ಣೆ ಮಾಡಿ ಏನಾದ್ರು ಮಾಡ್ತೀರಾ? ಈಗ ಸರ್, ನಮ್ಗೆ ಸಮಸ್ಯೆ ಇರೋರು ಏನ್ ಮಾಡ್ತಾರೆ, ತೆಂಗಿನ ಕಾಯನ್ನೇ ಮಾರಿಬಿಡ್ತಾರೆ. ಈಗ ಏನು ನನ್ನ ಸಮಸ್ಯೆ ಇಲ್ಲಪ್ಪ, ನಮ್ಮನೆಗೆ ಯಾರು ಓದಾರಿಲ್ಲ, ಇನ್ನೊಂದಿಲ್ಲ, ಖರ್ಚಿಲ್ಲ ಅಂತಂದ್ರೆ ಕೊಬ್ಬರಿಗೆ ಹಾಕ್ತಾರೆ, ವರ್ಷ ಶೇಖರಣೆ ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ. ಈಗಿನ್ ಕೆಲವರು ವರ್ಷ ಹಾಕಿರೋ ಅದೇ ರೇಟ್ ಎಲ್ಲ ಕಾಯ ರೇಟ್ ಇದೆಯಲ್ಲ, ಯಾಕೆ ಕೊಡಬಾರದು ಅಂತ ಕೊಡ್ತಾರೆ. ಈಗೆಲ್ಲ ಕೊಬ್ಬರಿ ಎಣ್ಣೆ ಸಾಕಷ್ಟು ಬೇಡಿಕೆ ಇದೆಯಲ್ಲ. ಎಲ್ಲರೂ ಪ್ರತಿನಿತ್ಯ ಬಳಸ್ತಾ ಇದ್ದಾರೆ ಕೊಬ್ಬರಿ ಎಣ್ಣೆ. ನಿಜ ನಿಜ. ಮೊದಲೆಲ್ಲ ತಲೆಗೆ ಅಷ್ಟೇನೆ ಹಚ್ಚತಾ ಇದ್ರು, ಈಗೆಲ್ಲ ಊಟಕ್ಕೆಲ್ಲ ಬಳಸ್ತಾ ಇದಾರಲ್ವಾ? ಹೌದು. ಈಗ ಬರ ಆಯಿಲ್ ಸ್ವಲ್ಪ ವ್ಯತ್ಯಾಸ ಇದೆ, ಇವರೇ ನಮಗೆ ಗೈಡ್ ಮಾಡ್ತಾರೆ ಡಾಕ್ಟರ್ಗಳು, ನೀವು ಬೆಳೀತೀರಾ, ನಿಮ್ದೇ ಮಿಲ್ ಮಾಡ್ಕೊಂಡು ನೀವೇ ನಿಮ್ಮ ಆಯಿಲ್ ತಿನ್ರಿ, ಹೊರಗಿಂದೆಲ್ಲ ಕೊಂಡ್ಕೊಳಕ್ ಹೋಗ್ಬೇಡಿ, ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತೇಳಿ ಒಳ್ಳೆ ಸಲಹೆ ಕೊಡ್ತಾರೆ. ಅದನ್ನ ನಾವು ನಮ್ಮನೆ ಬೆಳೆದ ಪದಾರ್ಥ ನಾವು ಉಪಯೋಗಿಸಿದ್ರೆ ಇನ್ನು ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಟ್ಟಾರೆ ದಾಳಿಂಬರಿಯಲ್ಲಿ ಒಳ್ಳೆ ಅದೇ ಕಂಡಿದ್ರೆ ನಂಗಾಯ್ತು. ಖಂಡಿತ ಸರ್. ಒಳ್ಳೆದು ಮಲ್ಲಿಕಾರ್ಜುನ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ದಾಳಿಂಬೆ ಕೃಷಿಯ ಒಂದು ಸಾಕಷ್ಟು ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ದಾಳಿಂಬೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಹುರುಳಿಹಳ್ಳಿಯ ಕೃಷಿಕ ಆರ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ನನ್ನ ಹೆಸರು ಡಾಕ್ಟರ್ ಸುರೇಶ್ ಹೆಗ್ಬೋಟೆ, ಪ್ರಾಧ್ಯಾಪಕರು ಸಸ್ಯರೋಗಶಾಸ್ತ್ರ ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು. ವಿಶೇಷವಾಗಿ ಈಗ ಮುಂಗಾರು ಹಂಗಾಮಿನಲ್ಲಿ ಬರುವಂತಹ ಬೆಳೆಗಳಿಗೆ ರೋಗಗಳನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದಪ್ಪ ಅಂತಂದ್ರೆ, ಮುಂಜಾಗ್ರತಾ ಕ್ರಮವಾಗಿ ಈ ರೋಗದ ಅವಕಗಳು ಅಂತ ಹೇಳ್ತೀವಿ, ಸ್ಪೋರ್ಟ್ಸ್ ಅಂತ ಹೇಳ್ತೇವೆ, ಅವೆಲ್ಲವೂ ಕಳೆದ ಏನು ಹಂಗಾಮಿನಲ್ಲಿ ಈ ಒಂದು ಎಲೆಗಳ ಜೊತೆ ಅಥವಾ ಸಸ್ಯದ ಭಾಗಗಳ ಜೊತೆ ಭೂಮಿಯಲ್ಲೇ ಉಳಿದಿರ್ತದೆ. ಸೊ ಆ ದೃಷ್ಟಿಯಿಂದ ನಾವು ಮಾಗಿ ಉಳುಮೆಯನ್ನ ಮಾಡುವಂಥದ್ದು ಅಥವಾ ನಾವು ಉಳುಮೆಯನ್ನ ಮಾಡಿರೋದ್ರಿಂದ ಮುಖಾಂತರ ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಬಿಸಿಲಿಗೆ ಅಂತ ಅವಕಗಳೆಲ್ಲವೂ ಸಹ ನೇರವಾಗಿ ಸೂರ್ಯನ ಕಿರಣಗಳಿಗೆ ಬರೋದ್ರಿಂದ ಶೇಕಡ 50-75% ಅವು ನಾಶ ಆಗ್ತವೆ. ಆ ದೃಷ್ಟಿಯಿಂದ ನಾವು ಉಳುಮೆ ಮಾಡಬೇಕು. ಇನ್ನು ಕಾಲಗೈ ಏನಪ್ಪಾ ಅಂದ್ರೆ, ಕಳೆದ ಸಾರಿ ನಾವು ಈ ಒಂದು ನಮ್ಮ ಒಂದು ಈ ಭಾಗದಲ್ಲಿ ಈರುಳ್ಳಿ ಬೆಳೆದಿದ್ವು ಅಂತಂದ್ರೆ, ಮುಂದಿನ ಸಾರಿ ಕಾಲಗೈ ಮಾಡಬೇಕು ಅಂತಂದ್ರೆ, ಈರುಳ್ಳಿ ಹಾಕಿದ ಜಾಗದಲ್ಲಿ ನಾವು ಜೋಳನೋ ರಾಗಿನೋ ಇತರ ನಾವು ಬೇರೆ ಬೇಳೆಯನ್ನ ಬೆಳ್ಕೋಬೇಕಾಗುತ್ತೆ. ಅಥವಾ ಶೇಂಗಾ ಹಾಕಿದ್ರಿ ಅಂತಂತಂದ್ರೆ, ಅಲ್ಲಿ ಜೋಳನೋ ತೊಗರಿನೋ ಇತರ ಬೇರೆ ಕಾಲಗೈ ಮಾಡ್ಕೋಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಕಾಲಗೈಯನ್ನ ನಾವು ಮಾಡಬೇಕಾಗುತ್ತೆ. ಇನ್ನು ಇನ್ನೊಂದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ನಾವು ಬೀಜೋಪಚಾರವನ್ನ ಮಾಡಿ ಬಿತ್ತನೆ ಮಾಡಬೇಕು. ಅನೇಕ ಜನರು ಏನಪ್ಪಾ ಅಂತಂದ್ರೆ, ಮಳೆ ಬಂತು ನಾವು ಬಿತ್ತನೆ ಮಾಡಬೇಕು, ಹಾಗೆ ಮಾಡಬಾರ್ದು. ಯಾವಾಗ್ಲೂ ನಾವು ಮಳೆ ಬರೋಕಿನ ಮುಂಚೆ ಈ ಟೈಮ್ನಾಗ ಮಳೆ ಬಂದ್ರೆ ನಾವು ಏನ್ ಬೆಳೆ ಬೆಳಿಬೇಕು, ಬೇಗನೆ ಮಳೆ ಬಂತು ಅಂದ್ರೆ ನಾವು ಯಾವ್ದು ಬೆಳೆ ಬೆಳಿಬೇಕು, ಇದು ನಮ್ಮ ತಲೆಯಲ್ಲಿ ಯೋಚನೆ ಮಾಡಿ ಅದನ್ನ ಇಟ್ಕೋಬೇಕು. ಈಗ ಬೀಜ ತರ್ತಿದ್ದಾಗಲೇನೆ ನಾವು ಬೀಜೋಪಚಾರವನ್ನ ಮಾಡಬೇಕು. ಈ ಕ್ಯಾಪ್ಟನ್ ಇರುತ್ತೆ, ನಾನು ಒಂದು ಉದಾಹರಣೆ ಕೊಡ್ತೇನೆ. ಶೇಂಗಾ ಬೆಳೆಯಲ್ಲಿ ನಾವು ಏನ್ ಮಾಡಬಹುದು, ಶೇಂಗಾ ಬೆಳೆಯಲ್ಲಿ ನಮಗೆ ಬುಡಕೊಳೆ ರೋಗ ಅತ್ಯಂತ ಕಾಡಿಸುವಂತ ರೋಗ ಅಂದ್ರೆ, ಬುಡಕೊಳೆ ರೋಗ ಬಂದ್ಬಿಟ್ಟು ಕೆರೆ ಒಣಗೋಗ್ತದೆ. ಆ ದೃಷ್ಟಿಯಿಂದ ನಾವು ಟ್ರೈಕೋಡರ್ಮಾನ ಬೀಜೋಪಚಾರ ಮಾಡಬೇಕು. ಇಲ್ಲ, ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಟ್ರೈಕೋಡರ್ಮಾವನ್ನ ಬೆರೆಸ್ತೇವೆ. ಶೇಂಗಾ ಏನಪ್ಪಾ ಅಂತಂದ್ರೆ, ಕಾರ್ಬಾಕ್ಸಿನ್ ಅನ್ನುವಂತ ಒಂದು ರಾಸಾಯನಿಕ ಶಿಲೀಂಧ್ರ ನಾಶಕ ಸಿಗುತ್ತೆ, ಅದು ಎಲ್ಲಾ ಅಂಗಡಿನಲ್ಲೂ ಸಿಗ್ತದೆ. ಅದನ್ನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಬರುವಂತ ಬುಡಕೊಳೆ ರೋಗ ಬರುವುದಿಲ್ಲ. ಆಮೇಲೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತೇವೆ. ಈ ಕೊಟ್ಟಿಗೆ ಗೊಬ್ಬರ ಹಾಕೋದ್ರ ಜೊತೆಗೆ ನಾನು ಆಗ್ಲೇ ಹೇಳಿದಾಗ ಟ್ರೈಕೋಡರ್ಮಾವನ್ನು ಬೆರೆಸಿ ಹಾಕೋಬೇಕು. ಅದರ ಜೊತೆಗೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಕೆ ನೋಡಿ. ನಮ್ಮಲ್ಲಿ ಏನಂತಂದ್ರೆ, ಈ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆ ಇನ್ನು ಮುಂಚೆ ಇವೇನು ಜೈವಿಕ ಗೊಬ್ಬರಗಳೇನು ಮೇಲಿಂದ ಬಿದ್ದಿಲ್ಲ, ನಮ್ಮ ಭೂಮಿಯಲ್ಲೇ ಇರುವಂತ ಅಸಿಟೋಬ್ಯಾಕ್ಟರ್ ಇರ್ಬೋದು, ಫಾಸ್ಫರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟರ್ ಅಂದ್ರೆ ರಂಜಕವನ್ನ ಕರಗಿಸುವ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ. ಅದೇ ತರನೆ ಪೊಟ್ಯಾಸಿಯಂ ಅನ್ನ ಕರಗಿಸಿ ಗಿಡಗಳಿಗೆ ಒದಗಿಸುವಂತ ಬ್ಯಾಕ್ಟೀರಿಯಾ. ಅದು ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಪದಾರ್ಥಗಳನ್ನ ಸೇರಿಸುವಂತದ್ದು ಕಡಿಮೆ ಮಾಡಿರುವುದರಿಂದ ಇವೆಲ್ಲವೂ ಏನು ಮಣ್ಣಿನಲ್ಲಿ ನಮ್ಮ ಕಡಿಮೆ ಆಗ್ತಾ ಆಗ್ತಾ ಆಗಿ ನಾವು ಕೊಟ್ಟಂತ ಸಾರಜನಕ ಇರುವುದು, ರಂಜಕ ಇರುವುದು, ಪೊಟ್ಯಾಸ್ ಗೊಬ್ಬರಗಳು ಗಿಡಗಳಿಗೆ ತಲುಪಲಾರದಂತ ಸ್ಥಿತಿಯಲ್ಲಿರ್ತದೆ. ಯಾವಾಗ ನಾವು ಜೈವಿಕ ಗೊಬ್ಬರಗಳು ಮತ್ತೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಸಮತೋಲನವಾದಂತ ಗೊಬ್ಬರವನ್ನು ಕೊಡ್ತೇವೆ, ಆವಾಗ ನಮಗೆ ಸಸ್ಯಗಳಲ್ಲಿ ಕೀಟ ಮತ್ತು ರೋಗಗಳಿಗೆ ನಿರೋಧಕತೆ ತನ್ನಷ್ಟಕ್ಕೆ ತಾನೇ ಬರ್ತದೆ. ಆ ನಿರೋಧಕತೆ ಬರೋದ್ರಿಂದ ಅಥವಾ ರೋಗ ಮತ್ತು ಕೀಟಗಳು ಬರದೇ ಹಾಗೆ ನಾವು ನಿಯಂತ್ರಣವನ್ನು ಮಾಡಬಹುದು. ಅಲ್ಪ ಸ್ವಲ್ಪ ಅವಾಗವಾಗ ಬಂದಿದೆ ಅಂತಂದ್ರೆ ಅವಾಗ ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡಬಹುದು. ಆದ್ರೆ ನಾನು ವಿಶೇಷವಾಗಿ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ಅಂತಂದ್ರೆ, ನೀವು ಬರಬೇಕಾದ್ರೆ ದಯಮಾಡಿ ಒಂದು ಏನು ನಿಮಗೆ ಏನು ಇನ್ಫೆಕ್ಟೆಡ್ ಆಗಿರ್ತದೆ ಅಂತ ಸ್ಪೆಸಿಮನ್ಗಳನ್ನ, ಅಂತ ಎಲೆಗಳಿರ್ಬೋದು ಕಾಂಡ ಇರ್ಬೋದು, ಅಂತವನ್ನ ತೆಗೆದುಕೊಂಡ್ಬಂದ್ರೆ ನಾವು ಕಣ್ಣಾರೆ ನೋಡಿ ಅದಕ್ಕೆ ಒಂದು ಪರಿಹಾರವನ್ನ ಕೊಡಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಒಂದು ರೋಗ ನಿಯಂತ್ರಣ ಅಥವಾ ಕೀಟ ಬಾಧೆಯ ನಿಯಂತ್ರಣ ಮಾಡೋದೇನಪ್ಪ ಅಂದ್ರೆ, ಪ್ರಾರಂಭಿಕ ಹಂತದಲ್ಲಿ ಅದು ಕಂಡು ಬರ್ತಿದ್ದಾಗಲೇ ನಾವು ಅದಕ್ಕೆ ಪ್ರಯತ್ನ ಪಟ್ಟು ನಾವು ಉಪಚಾರವನ್ನ ಮಾಡಿದ್ರೆ ಸಂಪೂರ್ಣವನ್ನ ಹತೋಟಿ ಮಾಡಬಹುದು ಅಂತ ಹೇಳ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೇಕು ಅಂತಂತಂದ್ರೆ, ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು ಇಲ್ಲಿಗೆ ಸಂಪರ್ಕ ಮಾಡಬಹುದು, ಅಥವಾ ನಮ್ಮ ದೂರವಾಣಿ ಸಂಖ್ಯೆ 9972555499. ವಂದನೆಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳೋಣ ಕೆಲವು ಜನಪದ ಗೀತೆಗಳು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಕತ್ತಲ